ಯಾರ ಸಹಾಯ ಪಡೀಲಿ ಅಂತಾನೆ ಗೊತ್ತಾಗ್ತಾ ಇಲ್ಲ ನನಗೆ. ನಾನಿಲ್ವಾ ನನ್ನಿಂದ? ಹೇಳು ಹೇಳು, ಏನ್ ನಿನ್ನಿಂದ ಆಗತ್ತಾ? ಅದೇ ಹಾಗೆ ಆಕಾಶವಾಣಿ ಇದೆ ಅಲ್ವಾ, ಅವ್ರ ಜಾಲ ರಾಷ್ಟ್ರಾದ್ಯಂತ ಇದೆ ಅಂತ ಕೇಳಿದೀನಿ. ಸರಿ ಅಮ್ಮ, ಅದರಿಂದ ನನಗೇನ್ ಲಾಭ ಅಂತ? ಖಂಡಿತ ಲಾಭ ಇದೆ. ಆಕಾಶವಾಣಿ ಜಾಹೀರಾತ್ ಮೂಲಕ ಯಾವುದೇ ನಗರದ ಗ್ರಾಹಕರನ್ನ ನೀವು ತಲುಪಬಹುದು. ಸರಿ, ಹಾಗಾದ್ರೆ ಅದನ್ನು ನೀನೇ ಹೇಳ್ಬಿಡು, ಈ ಆಕಾಶವಾಣಿನ ನಾನು ಹೇಗೆ ಸಂಪರ್ಕಿಸಬೇಕು ಅಂತ? ತುಂಬಾ ಸುಲಭ, ಹೇಳ್ತೀನಿ ಕೇಳಿ. ಒಂದ್ ನಂಬರ್ ಹೇಳ್ತೀನಿ, ಬರ್ಕೊಂತೀರಾ? ಬರ್ಕೊತೀನಿ. 8 7 0 0 0 0 0 1 4 2 4 2 ಇರು, ಒಂದ್ ನಿಮಿಷ, ಈಗಲೇ ಫೋನ್ ಮಾಡ್ಬಿಡ್ತೀನಿ. 8 7 0 0 0 1 4 2 4 2 ಅಷ್ಟೇ ಸುಲಭ. ರೈತ ಬಾಂಧವರೇ, ಇನ್ನು ಈಗ ಕೇಳಿ ನೇಗಿಲ ಮಿಡಿತ. ಕಾರ್ಯಕ್ರಮ ನೇಗಿಲ ಮಿಡಿತ. ಎಲ್ರಿಗೂ ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಜ್ಯೋತಿ ರಾಠೋಡ್ ಅಂಥೇಳಿ. ನಾನು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ವಿಜ್ಞಾನಿ ಗೃಹ ವಿಜ್ಞಾನದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಸೊ ಇಂದು ನಾನು ನಿಮಗೆ ಕಸ್ತೂರಿ ಕಲ್ಲಂಗಡಿ ಹಣ್ಣಿನ ಆರೋಗ್ಯ ಪ್ರಯೋಜನಗಳ ಬಗ್ಗೆ ಮಾಹಿತಿ ಕೊಡೋಕ್ಕೆ ಇಷ್ಟಪಡ್ತೀನಿ. ಕಸ್ತೂರಿ ಕಲ್ಲಂಗಡಿ ಹಣ್ಣು ಒಂದು ಅದ್ಭುತವಾದ, ರುಚಿಕರವಾದ, ಒಳ್ಳೆಯ ಸುವಾಸಿತ ಭರಿತ ಹಣ್ಣಾಗಿದೆ. ಈ ಹಣ್ಣನ್ನು ನಾವು ಕರ್ಬೂಜ ಹಣ್ಣು ಮತ್ತು ಬನಸ್ಪತಿ ಹಣ್ಣು ಎಂದು ಸಹ ಕರೆಯುತ್ತೇವೆ. ಕರ್ಬೂಜ ಹಣ್ಣು ಅಂದ್ರೆ ಎಲ್ರಿಗೂ ಗೊತ್ತು, ಇದು ಕಸ್ತೂರಿ ಕಲ್ಲಂಗಡಿ ಏನಪ್ಪ ಅಂತ ಅನ್ಸಿರುತ್ತೆ. ಸೊ ಹಣ್ಣಿನ ಪೌಷ್ಟಿಕಾಂಶಗಳು, ಈ ಹಣ್ಣಲ್ಲಿ ನಮಗೆ ಯಾವ ಯಾವ ಪೌಷ್ಟಿಕಗಳು ಲಭ್ಯವಾಗುತ್ತೆ ಅಂದ್ರೆ, ಇದರಲ್ಲಿ ತುಂಬಾ ಕಡಿಮೆ ಕ್ಯಾಲೋರಿ ಇದೆ ಯಾವ್ದ್ರ ಕಸ್ತೂರಿ ಹಣ್ಣಿನಲ್ಲಿ. ಸೊ ಕೊಬ್ಬಿನ ಅಂಶ ಕೂಡ ತುಂಬಾ ಕಡಿಮೆ ಇದೆ. ಹಣ್ಣಿನಲ್ಲಿ ಜೀವಸತ್ವಗಳು ಮತ್ತು ಖನಿಜಗಳು ಹೇರಳವಾಗಿದ್ದು ವೈಟಮಿನ್ ಎ ತುಂಬಾ ಹೇರಳವಾಗಿದೆ. ಈ ಹಣ್ಣು ಮ್ಯಾಂಗನೀಸ್ ನಂತಹ ಅಂದ್ರೆ ನಿಯಾಸಿನ್, ಪ್ಯಾಂಟೋಥೋನಿಕ್ ಆಮ್ಲ ಮತ್ತು ವೈಟಮಿನ್ ಸಿ, ಬಿ ವೈಟಮಿನ್ಸ್, ಸಂಕೀರ್ಣ ಜೀವಸತ್ವಗಳನ್ನು ಮತ್ತು ಖನಿಜಗಳನ್ನು ಮಧ್ಯಮ ಪ್ರಮಾಣದಲ್ಲಿ ಹೊಂದಿದೆ. ಸೊ ಹಣ್ಣನ್ನು ಸೂಪರ್ ಆಕ್ಸಿಡೇಸ್ ಮ್ಯೂಟೇಸ್ ಕಿಣ್ವವನ್ನು ದೇಹದಿಂದ ಹೊರತೆಗೆಯಲು ಬಳಸಲಾಗುವುದು. ಅದು ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚಿಸುತ್ತದೆ. ಆರೋಗ್ಯ ಪ್ರಯೋಜನಗಳು ಏನಪ್ಪ ಇದರಲ್ಲಿ ಕಸ್ತೂರಿ ಕಲ್ಲಂಗಡಿ ಹಣ್ಣಿಂದ ಅಂದ್ರೆ, ಇದರಲ್ಲಿರೋ ವೈಟಮಿನ್ ಅನ್ನೋ ಒಂದು ಅಂಶ ಏನ್ ಮಾಡುತ್ತೆ ಅಂದ್ರೆ, ನಮಗೆ ಉತ್ಕರ್ಷಣ ನಿರೋಧಕ ಮತ್ತು ಆರೋಗ್ಯಕರ ದೃಷ್ಟಿಯಿಂದ ಇದು ತುಂಬಾ ಒಳ್ಳೆಯದಾಗಿದೆ. ಸೊ ಇದು ಆರೋಗ್ಯಕರ ಲೋಳೆಯ ಪೊರೆಗಳನ್ನು ಮತ್ತು ಚರ್ಮದ ನೈಸರ್ಗಿಕ ಕಾರ್ಯಗಳನ್ನು ನಿರ್ವಹಿಸಲು ತುಂಬಾ ಅಗತ್ಯವಾಗಿದೆ. ಸೊ ವೈಟಮಿನ್ ಎ ಭರಿತ ಹಣ್ಣುಗಳ ಬಳಕೆ ನಮ್ಮ ಶ್ವಾಸಕೋಶ ಮತ್ತು ಬಾಯಿಯ ಕುಹರದ ಕ್ಯಾನ್ಸರ್ನಿಂದ ರಕ್ಷಿಸಲು ತುಂಬಾ ಸಹಾಯ ಮಾಡುತ್ತದೆ. ಇದು ಆಂಟಿ ಆಕ್ಸಿಡೆಂಟ್ ಫ್ಲೆವನೈಡ್ ನಂತಹ ಬೀಟಾ ಕೆರೋಟಿನ್ ಲ್ಯೂಟಿನ್ಗಳನ್ನು ಜಿಯಾಂತಿನ್ ಮತ್ತು ಕ್ರಿಪ್ಟೋಕ್ಯಾಂಥಿನ್ ಆಂಟಿ ಆಕ್ಸಿಡೆಂಟ್ ನಿರೋಧಕ ಫ್ಲೆವನೈಡ್ಗಳಿಂದ ಸಮೃದ್ಧವಾಗಿದೆ. ಈ ಆಂಟಿ ಆಕ್ಸಿಡೆಂಟ್ಗಳು ದೇಹದ ರಚನೆ ಮತ್ತು ಜೀವಕೋಶಗಳನ್ನು ಆಮ್ಲಜನಕ ಮುಕ್ತ ರ್ಯಾಡಿಕಲ್ಗಳಿಂದ ರಕ್ಷಿಸುತ್ತದೆ. ಸೊ ಈ ಹಣ್ಣು ಕೊಲಾನ್, ಪ್ರಾಸ್ಟೇಟ್, ಸ್ತನ, ಗರ್ಭಕೋಶ, ಶ್ವಾಸಕೋಶ ಮತ್ತು ಪ್ಯಾಂಕ್ರಿಯಾಟಿಕ್ ಕ್ಯಾನ್ಸರ್ಗಳ ವಿರುದ್ಧ ರಕ್ಷಣೆಯನ್ನು ನೀಡುತ್ತದೆ. ಸೊ ಈ ಹಣ್ಣಿನಲ್ಲಿರುವ ಕ್ಸಾಂಥಿನ್ನಲ್ಲಿರುವ ಕೆರಾಟಿನೈಡ್ ಆಂಟಿ ಆಕ್ಸಿಡೆಂಟ್ ರೋಗ ನಿರೋಧಕ ಮತ್ತು ರಕ್ಷಣಾತ್ಮಕ ನೇರಳಾತೀತ ಕಿರಣಗಳನ್ನು ಫಿಲ್ಟರಿಂಗ್ ಮಾಡುತ್ತದೆ. ಕಣ್ಣಿನಲ್ಲಿರುವ ರೆಟಿನಾದ ಅಕ್ಷಿಪಟಲದ ದೃಷ್ಟಿ ತೀಕ್ಷ್ಣತೆಯನ್ನು ಇದು ಕಾಪಾಡುತ್ತದೆ. ಈ ಹಣ್ಣು ಎಲೆಕ್ಟ್ರೋಲೈಟ್ ಮತ್ತು ಪೊಟ್ಯಾಸಿಯಂ ಅನ್ನು ಮಧ್ಯಮ ಮೂಲವಾಗಿ ಹೊಂದಿರುವುದರಿಂದ ನಮ್ಮ ದೇಹದಲ್ಲಿನ ದ್ರವಗಳಿಗೆ ಮತ್ತು ಜೀವಕೋಶಗಳ ನಿರ್ವಹಣೆಗೆ ಪೊಟ್ಯಾಸಿಯಂ ಒಂದು ತುಂಬಾ ಮುಖ್ಯ ಅಂಶವಾಗಿದೆ. ಈ ಹಣ್ಣು ಹೃದಯ ಬಡಿತ ಮತ್ತು ರಕ್ತದೊತ್ತಡ ನಿಯಂತ್ರಣ ಮಾಡಲು ಸಹಾಯ ಮಾಡುತ್ತದೆ. ಅಲ್ಲದೆ ಪಾರ್ಶ್ವವಾಯು ಮತ್ತು ಪರಿಧಮಿನಿಯ ಹೃದಯ ರೋಗ ಸಮಸ್ಯೆಯಿಂದ ನಮ್ಮನ್ನು ರಕ್ಷಿಸುತ್ತದೆ. ಸೊ ಈ ಹಣ್ಣನ್ನು ನಾವು ಬರೀ ಹಣ್ಣಾಗಿ ತಿನ್ನೋ ಬದಲು ಇದನ್ನು ಮತ್ತೆ ಮೌಲ್ಯವರ್ಧನೆ ಕೂಡ ಮಾಡಿಕೊಂಡು ತಿನ್ಬಹುದು. ಕಸ್ತೂರಿ ಕಲ್ಲಂಗಡಿ ಹಣ್ಣಿನಿಂದ ನಾವು ಜಾಮ್ ಮಾಡಬಹುದು, ಜ್ಯೂಸು, ಸ್ಕ್ವಾಶು ಇದನ್ನು ಕೂಡ ನಾವು ತಯಾರಿಸಬಹುದು, ಮತ್ತೆ ಫ್ರೂಟ್ ಸಲಾಡ್ ಕೂಡ ನಾವು ಇದನ್ನು ಉಪಯೋಗ ಮಾಡಬಹುದು. ಹಣ್ಣನ್ನು ಐಸ್ ಕ್ರೀಮ್ ಅಥವಾ ಕಸ್ಟರ್ಡ್ ಜೊತೆ ಸೇರಿಸಿ ಕೂಡ ನಾವು ಸೇವಿಸಬಹುದು. ಈ ಹಣ್ಣಿನ ಬಗ್ಗೆ ಹೆಚ್ಚಿನ ಮಾಹಿತಿ ನಿಮ್ಗೆ ಏನಾದರೂ ಬೇಕಾದ್ರೆ ನನ್ನ ದೂರವಾಣಿ ಸಂಖ್ಯೆ 944-85-65-007 ಸಂಪರ್ಕಿಸಿ. ಧನ್ಯವಾದಗಳು. ನೇಗಿಲ ಮಿಡಿತ ಕೇಳಿದಿರಿ. ಪ್ರಸಾರ ನಿರ್ವಹಣೆ ಬಿ ಸಿದ್ದಣ್ಣ. ರೈತ ಬಾಂಧವರೇ, ಹಿಂಗಾರು ಬೆಳೆಗಳ ಆಧುನಿಕ ಬೇಸಾಯ ಕ್ರಮಗಳು ಈ ಕುರಿತು ಇದೀಗ ಹಿರಿಯೂರು ತಾಲೂಕು ಬಬ್ಬೂರು ಫಾರಂ ಕೃಷಿ ವಿಜ್ಞಾನ ಕೇಂದ್ರದ ಬೇಸಾಯ ಶಾಸ್ತ್ರಜ್ಞ ಹಾಗೂ ಮುಖ್ಯಸ್ಥರಾದ ಡಾಕ್ಟರ್ ಓ ಕುಮಾರ್ ಅವರೊಂದಿಗಿನ ಸಂದರ್ಶನ ಕೇಳೋಣ, ಬನ್ನಿ. ನಮಸ್ಕಾರ ರೈತ ಬಾಂಧವರೇ, ಇವತ್ತಿನ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಎಲ್ರಿಗೂ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಈಗ ಹಿಂಗಾರು ಪ್ರಾರಂಭ ಆಗಿದೆ, ಹಿಂಗಾರು ಬೆಳೆಗಳ ಒಂದು ಆಧುನಿಕ ಬೇಸಾಯ ಕ್ರಮಗಳನ್ನು ನಾವು ಇವತ್ತು ತಿಳ್ಕೊಳ್ಳೋಣ. ಇವತ್ತಿನ ಕಾರ್ಯಕ್ರಮದಲ್ಲಿ ಹಿಂಗಾರು ಬೆಳೆಗಳ ಒಂದು ಆಧುನಿಕ ಬೇಸಾಯ ಕ್ರಮಗಳು, ಅಂದರೆ ಯಾವ ಬೆಳೆಗಳು ಹಿಂಗಾರಿನಲ್ಲಿ ನಾವು ಬೆಳಿಬೋದು, ಮತ್ತು ಯಾವ ತಳಿಗಳನ್ನು ನಾವು ಬಳಸ್ಬೋದು, ಮತ್ತು ಏನು ಒಂದು ಬೇಸಾಯ ಕ್ರಮಗಳನ್ನು ಅನುಸರಿಸಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿಯನ್ನು ಮಾಡಿಕೊಡ್ಲಿಕ್ಕೆ ನಮ್ಮ ಜೊತೆಗಿದ್ದಾರೆ ಹಿರಿಯೂರು ಬಬ್ಬೂರು ಫಾರ್ಮ್ನ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರು ಹಾಗೂ ಬೇಸಾಯ ಶಾಸ್ತ್ರಜ್ಞರಾದಂಥ ಡಾಕ್ಟರ್ ಓ ಕುಮಾರ್ ಅವರು. ಸರ್ ನಮಸ್ಕಾರ. ನಮಸ್ತೆ ಸರ್. ಸರ್, ಈಗ ಹಿಂಗಾರು ಪ್ರಾರಂಭವಾಗಿದೆ, ಹಿಂಗಾರಿನಲ್ಲಿ ನಮ್ಮ ರೈತರು ನಮ್ಮ ಜಿಲ್ಲೆಯಲ್ಲಿ ಯಾವ್ಯಾವ ಬೆಳೆಗಳನ್ನು ಬೆಳೆದ್ರೆ ಸೂಕ್ತ, ಯಾವ್ಯಾವ ಬೆಳೆಗಳನ್ನು ಬೆಳಿಬೋದು? ಈಗ ಸಾಮಾನ್ಯವಾಗಿ ಚಿತ್ರದುರ್ಗ ಜಿಲ್ಲೆಯಲ್ಲಿ ನಾವು ನೋಡ್ತಕ್ಕಂಥ ಹಿಂಗಾರು ಬೆಳೆಗಳಲ್ಲಿ ಕಡಲೆ ತುಂಬ ಪ್ರದೇಶದಲ್ಲಿ ಬರುತ್ತೆ, ಅದು ಬಿಟ್ಟರೆ ಸೂರ್ಯಕಾಂತಿ, ಆಮೇಲೆ ಕುಸ್ಬೆನೂ ಕೂಡ ಈ ಹಿರಿಯೂರು ತಾಲೂಕು ಎಲ್ಲಿ ಕಪ್ಪು ಜಮೀನು ಭೂಮಿಗಳಿದಾವ ಅಲ್ಲೆಲ್ಲ ಸ್ವಲ್ಪ ರೈತರು ಬೆಳೀತಿದ್ದಾರೆ. ಈ ಬೆಳೆಗಳನ್ನು ನಾವು ಹಿಂಗಾರಲ್ಲಿ ಬೆಳೀಲಿಕ್ಕೆ ಸೂಕ್ತ. ಅದರ ಜೊತೆಗೆ ಈ ಹೆಬ್ಬಾಳು ಅವರೇ ಅಂತಲೂ ಕೂಡ ಅದು ಎಲ್ಲ ಕಾಲದಲ್ಲೂ ಬರುತ್ತೆ. ಆಮೇಲೆ ಎಲ್ಲಿ ನೀರಿನ ಸ್ವಲ್ಪ ಏನಾದ್ರು ಅವಶ್ಯಕತೆ ಇದ್ದರೆ ಸ್ವಲ್ಪ ಇದ್ದಿದ್ದರೆ ರಾಗಿ ಬಿತ್ತನೆ ಮಾಡ್ಬೋದು. ಈ ಥರ ಈ ಬೆಳೆಗಳನ್ನು ಬೆಳೆದ್ರೆ ನಮ್ಮ ರೈತರು ಈ ಹಿಂಗಾರಲ್ಲಿ ಸೂಕ್ತತೆಯನ್ನು ಕಾಣ್ಬೋದು. ಬಿತ್ತನೆ ಸಮಯದಲ್ಲಿ, ಅಂದರೆ ಹಿಂಗಾರು ಬೆಳೆಗಳನ್ನು ನಮ್ಮ ರೈತರು ಬೆಳೆಯ ಪ್ರಾರಂಭ ಮಾಡಿದಂಥ ಸಮಯದಲ್ಲಿ ಏನೇನು ಒಂದು ಕ್ರಮಗಳನ್ನು ಅನುಸರಿಸ್ಬೋದು? ಅಂದರೆ ಬೀಜೋಪಚಾರ ಮಾಡೋದೇ ಇರ್ಬೋದು, ಅಥವಾ ಭೂಮಿ ಸಿದ್ಧತೆ ಮಾಡ್ಕೊಳ್ಳೋದಿರ್ಬೋದು, ಎಲ್ಲ ಗೊಬ್ಬರ ಹಾಕೋದ್ರಿಂದ ಹಿಡಿದು ಏನೆಲ್ಲ ಒಂದು ಬೇಸಾಯ ಕ್ರಮಗಳನ್ನು ಅನುಸರಿಸಿದರೆ ಒಂದು ಇಳುವರಿ ಚೆನ್ನಾಗಿ ಪಡೀಲಿಕ್ಕೆ ಸಾಧ್ಯ ಆಗುತ್ತೆ? ಈಗ ನೋಡಿ, ನಾವು ಯಾವುದೇ ಬೆಳೆ ಬೆಳೆದರೂ ಕೂಡ ಸಾಮಾನ್ಯವಾಗಿ ಈಗ ಹಿಂಗಾರು ಬೆಳೆಗಳಲ್ಲಿ ನಾವು ಈ ಕಪ್ಪು ಜಮೀನುಗಳಲ್ಲಿ ನಾವು ಹಿಂಗಾರು ಬೆಳೆಗಳನ್ನು ಬೆಳಿಲಿಕ್ಕೆ ಸೂಕ್ತತೆ ಕಾಣುತ್ತೆ. ಯಾಕಂದರೆ ಮುಂಗಾರಲ್ಲಿ ಬರೆದಿದ್ದಕ್ಕಂಥ ಮಳೆ ನೀರು ಕಂಪ್ಲೀಟಾಗಿ ಈ ಕಪ್ಪು ಜಮೀನುಗಳಲ್ಲಿ ಸಂರಕ್ಷಣೆ ಆಗಿರ್ತದೆ, ಅಂದರೆ ಹಿಡಿದಿಟ್ಕೊಂಡಿರ್ತದೆ ಜಾಸ್ತಿ. ಆಮೇಲೆ ಆ ನೀರನ್ನೇ ಬಳಸ್ಕೊಂಡು ನಾವು ಹಿಂಗಾರು ಬೆಳೆಗಳನ್ನು ಜಮೀನುಗಳಲ್ಲಿ ನಾವು ಬೆಳಿಬೋದು. ಆ ಜಮೀನುಗಳು ಬೆಳಿಬೇಕಾದ್ರೆ ಈಗ ಉದಾಹರಣೆಗೆ ನಾವು ಕಪ್ಪು ಜಮೀನು ಭೂಮಿಗಳನ್ನು ನಾವು ಭೂಮಿ ಸಿದ್ಧತೆ ಮಾಡ್ಕೊಳೋದು. ಸೊ ಈಗ ಹಿಂಗಾರಲ್ಲಿ ಬೆಳೀತಕ್ಕಂಥ ಬೆಳೆಯನ್ನು ಕಟಾವು ಮಾಡಿಬಿಟ್ಟು ನಾವು ಹಿಂಗಾರ ಬೆಳೆಗೆ ಭೂಮಿನ ಸಿದ್ಧತೆ ಮಾಡೋಣ. ಸಾಮಾನ್ಯವಾಗಿ ಆಳ್ವಾಗಿ ಉಳುಮೆ ಮಾಡಿ ಆಮೇಲೆ ಕುಂಟೆ ಹೊಡೆದು ಹಸ್ನು ಮಾಡಿಕೊಂಡು ಆಮೇಲಿಂದ ಬಿತ್ತನೆಗೆ ಸ್ಟಾರ್ಟ್ ಮಾಡ್ಕೋಬೇಕು. ಬಿತ್ತನೆ ಸ್ಟಾರ್ಟ್ ಮಾಡಬೇಕಂದ್ರೆ ಬಿತ್ತಬೇಕಾದ್ರೆ ಆದಷ್ಟು ನಾವು ಕೊಟ್ಟಿಗೆ ಗೊಬ್ಬರ ಅಟ್ಲೀಸ್ಟ್ ನಾವು ಒಂದು ಎಕರೆಗೆ ಏನಿಲ್ಲ ಅಂದ್ರೆ 4-5 ಟನ್ ಅಷ್ಟು ಕೊಟ್ಟಿಗೆ ಗೊಬ್ಬರನ ನಾವು ಚೆಲ್ಬಿಟ್ಟು ಆಮೇಲೆ ಭೂಮಿ ಸಿದ್ಧತೆ ಮಾಡ್ಕೋಬೇಕು. ಸಿದ್ಧತೆ ಮಾಡ್ಕೊಂಡಾದ್ಮೇಲೆ ಬಿತ್ತನೆಗೆ ರೆಡಿ ಮಾಡ್ಕೋಬೇಕು. ಅದರ ಜೊತೆಗೆ ನಾವು ಈಗ ಬೆಳೆಗಳಿಗೆ ಬೀಜೋಪಚಾರ ಮಾಡ್ತಕ್ಕಂಥದ್ದು ಒಂದು ಏನು ಕಡಲೆ ಬೆಳೆಗೆ ಸೊರಗು ರೋಗ ಭಾಳ ಬರುತ್ತೆ ಈಗ. ಸೊ ಆ ಬಾಧೆನ ನಿಯಂತ್ರಣ ಮಾಡಬೇಕು, ಅದನ್ನು ಸರಿಯಾಗಿ ಇನ್ಶಿಯಲ್ ಅಂದರೆ ಮೊದಲನೇ ಹಂತದಿಂದ ಬೀಜದಿಂದನೂ ಕೂಡ ನಾವು ಅದನ್ನು ನಿಯಂತ್ರಣ ಮಾಡ್ಬೋದು. ಒಂದನೇದು ಬೀಜೋಪಚಾರ ಮಾಡ್ತಕ್ಕಂಥದ್ದು ಈಗ ಎಲ್ಲ ಕಡೆ ಕೃಷಿ ಇಲಾಖೆ ಇರ್ಬೋದು ಅಥವಾ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲೂ ಕೂಡ ಟ್ರೈಕೋಡರ್ಮ ಅಂತ ಸಿಗುತ್ತೆ, ಬಿಳಿ ಪೌಡ್ರು, ಅದು ತುಂಬಾ ಕಡಿಮೆ 100 ರೂಪಾಯಿ 110 ರೂಪಾಯಿ ಕೆಜಿ. ಅದನ್ನು ನಾವು ಬೀಜೋಪಚಾರ ಮಾಡಿದರೆ ಈ ಸೊರಗು ರೋಗ ಏನು ಬರುತ್ತಲ್ಲ ಕಡಲೆ ಅದನ್ನು ನಿಯಂತ್ರಣ ಮಾಡೋಕ್ಕೆ ಚೆನ್ನಾಗಾಗುತ್ತೆ. ಉದಾಹರಣೆ 1 ಎಕರೆಗೆ 25 ಕೆಜಿ ನಾವು ಕಡಲೆ ಬಿತ್ತನೆ ಮಾಡಬೇಕು ಅಂದರೆ ಒಂದು ಏನಿಲ್ಲ ಅಂದರೆ ಒಂದು 4-5 ಗ್ರಾಮ್ ಪ್ರತಿ ಕೆಜಿಗಿನ್ನ ನೋಡಿಕೊಂಡು ಇದು ಮಾಡಿಕೊಂಡು ಬೀಜನ ಒಂದು ಬಕೆಟಲ್ಲೋ ಅಥವಾ ಒಂದು ಪ್ಲಾಸ್ಟಿಕ್ನಾವು ಎಲ್ಲ ಇದು ಬರ್ತವೆ ಟಬ್ ಅಂತೀವಿ ಅದನ್ನು, ಸೊ ಅಂಥದ್ರಲ್ಲಿ ಹಾಕ್ಕೊಂಡು ನಾವು ಸ್ವಲ್ಪ ನೀರು ಸಿಮಿಸ್ಬಿಟ್ಟು ಟ್ರೈಕೋಡರ್ಮ ಪೌಡ್ರನ್ನ ಸಿಮಿಸ್ಬಿಟ್ಟು ಮೇಲೆ ಬೀಜಗಳನ್ನು ಕ್ಲೀನಾಗಿ ಉಜ್ಜಿಬಿಟ್ರೆ ಆ ಬೀಜ ಸ್ವಲ್ಪ ಬೀಜನ ಪದರ ಏನಿರ್ತದೆ ಅದು ಕಂಪ್ಲೀಟಾಗಿ ಅದನ್ನು ಹಿಡ್ಕೊಂಡಿರ್ತದೆ. ಅದನ್ನು ತಗೊಂಡು 1/2 ಗಂಟೆ ನೆರಳಲ್ಲಿ ಒಣಗಿಸಿ ನಾವು ಬಿತ್ತನೆ ಮಾಡ್ತಕ್ಕಂಥ ಮಾಡಿದ್ದೆ ಅದರಲ್ಲಿ ನಮಗೇನಾಗುತ್ತೆ ಸ್ವರ್ಗು ರೋಗ ಬರೋದನ್ನ ಕಡಿಮೆ ಮಾಡೋ. ಇನ್ನೊಂದು ಏನಂದರೆ ನಾವು ರೈತರು ಏನು ಮಾಡ್ತೀವಿ ಈಗ ಅದು ಬೀಜೋಪಚಾರ ಮಾಡೋದು ಅಥವಾ ಮಾಡಲಿಲ್ಲ ಬೈ ಮಿಸ್ ಆಯಿತು ಅಥವಾ ಮುಂಚೆನೇ ಏನು ಮಾಡ್ಬೋದು ಅಂದರೆ ಕೊಟ್ಟಿಗೆ ಗೊಬ್ಬರ ಏನಾದ್ರು ಹಾಕಿದರೆ ನಮ್ಮ ರೈತ ಬಾಂಧವರು ಕೊಟ್ಟಿಗೆ ಗೊಬ್ಬರ ಒಂದು ಟ್ರ್ಯಾಕ್ಟರ್ ಲೋಡಿಗೆ ಒಂದು 4-5 ಕೆಜಿಯಷ್ಟು ಅದರಲ್ಲಿ ಮಿಕ್ಸ್ ಮಾಡಿ ಒಂದು 8-10 ದಿವಸ ಬಿಟ್ಟು ಅದು ಸ್ವಲ್ಪ ಜೀವಾಣುಗಳ ಸಂಖ್ಯೆ ಜಾಸ್ತಿ ಆದಮೇಲೆ ಅದನ್ನು ಸ್ವಲ್ಪ ಹೊಲದಲ್ಲೆಲ್ಲ ಚೆಲ್ಬಿಟ್ಟು ಆಮೇಲೆ ಉಳುಮೆ ಮಾಡಿದ್ದೆ ಅದರಲ್ಲಿ ಅದರ ಸಂಖ್ಯೆನೂ ಕೂಡ ಜಾಸ್ತಿ ಆಗುತ್ತೆ ಹೊಲದಲ್ಲಿ. ಆಮೇಲೆ ಸ್ವರ್ಗ ರೋಗದ ಜೊತೆಗೆ ಬೇರೆ ಕೀಟ ರೋಗಗಳನ್ನು ಸಹ ನಿಯಂತ್ರಣ ಮಾಡ್ಬೋದು. ಇದು ಒಂದು ಪದ್ಧತಿ. ಅದಾದಮೇಲೆ ಈ ಸೂರ್ಯಕಾಂತಿ ಬೆಳೆಗೆ ಈಗ ನಾವು ನೋಡ್ತಕ್ಕಂಥದ್ದು ಏನಂದರೆ ಈ ಸ್ವರ್ಗ ರೋಗ ಜಾಸ್ತಿ ಬರುತ್ತೆ. ಈಗ ಕಾನ್ಫಿಡರ್ ಆರ್ ಕವಚ್ ಅಂತ ಕೆಂಪಗಿರ್ತ ಬೀಜ ಎಲ್ಲ ಟ್ರೀಟ್ ಮಾಡಿ ಈಗ ಬೀಜ ಎಲ್ಲ ಕೊಡ್ತಾರೆ. ನಂಜಾಣು ರೋಗ ಬರುತ್ತೆ. ಸೊ ಅದಕ್ಕೂ ಕೂಡ ಈ ಬೀಜೋಪಚಾರ ಮಾಡಿರ್ತಕ್ಕಂಥ ಬೀಜನ ಬಳಸಿ ನೀವು ಬಿತ್ತನೆ ಮಾಡಬೇಕಾಗುತ್ತೆ. ಆವಾಗ ಈ ನಂಜಾಣು ರೋಗ ಬರುತ್ತಲ್ಲ ಅದನ್ನು ನಿಯಂತ್ರಣ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಅದಾದಮೇಲೆ 20-30 ದಿವಸಕ್ಕೆ ಬರುತ್ತೆ ಅದು ಇನ್ನೂ ರೋಗ ಬೆಳೆಗೆ ಬಂದಾಗ ಏನಾದ್ರು ಔಷಧಿ ಈ ಕಾನ್ಫಿಡರ್ ಪ್ರತಿ ಲೀಟರ್ ನೀರಿಗೆ 1/2 ಮಿಲಿ ಹಾಕ್ಕೊಂಡು ನೀವು ಸಿಂಪಡಣೆ ಮಾಡಬೇಕು. ಅದರ ಜೊತೆಗೆ ಕುಸುಬೆ ಇರ್ಬೋದು ಅಥವಾ ಅವರೆಗೂ ಕೂಡ ನೀವು ಈ ಟ್ರೈಕೋಡರ್ಮ ಬೀಜೋಪಚಾರ ಮಾಡ್ಬೋದು, ಚೆನ್ನಾಗಿ ಬರುತ್ತೆ. ಅದಾದಮೇಲೆ ರಾಗಿಗೂ ನೀವು ಟ್ರೈಕೋಡರ್ಮ ಅದೇ ಥರ ನಾನು ಹೇಳಿದ್ದಕ್ಕ ಬೀಜೋಪಚಾರ ಮಾಡಿ ಭೂಮಿ ಹಸ್ನು ಮಾಡಿಕೊಂಡು ಕೊಟ್ಟಿಗೆ ಗೊಬ್ಬರ ಎಲ್ಲ ಹಾಕಿ ಬಿತ್ತಕ್ಕೆ ನೀವು ಸಿದ್ಧತೆ ಮಾಡಿದ್ದಲ್ಲಿ ಮೊದಲನೇ ಹಂತದಲ್ಲಿ ನಾವೇನು ಕೀಟ ರೋಗ ಬರುತ್ತಲ್ಲ ಅದನ್ನು ಕಂಪ್ಲೀಟಾಗಿ ನಿಯಂತ್ರಣ ಮಾಡ್ಬೋದು. ಈ ಪದ್ಧತಿಗಳನ್ನು ಮಾಡಿದೆ ಆದಲ್ಲಿ ರೋಗ ಕೀಟದ ಬಾಧೆ ಎಲ್ಲ ತಡೆದು ಒಳ್ಳೆ ಇಳುವರಿ ಪಡೀಲಿಕ್ಕೆ ಅನುಕೂಲ ಆಗುತ್ತೆ. ಚಿತ್ರದುರ್ಗ ಜಿಲ್ಲೆಯ ಕೆಲವೊಂದು ಪ್ರದೇಶಗಳಲ್ಲಿ ಹಿಂಗಾರಿನಲ್ಲಿ ಶೇಂಗಾನು ಬೆಳೀತಾರೆ. ಇಲ್ಲಿ ಒಂದು ಶೇಂಗಾ ಮುಖ್ಯ ಬೆಳೆ. ಈ ಶೇಂಗಾ ಬೆಳೆಯಂತ ನಮ್ಮ ರೈತರು ಏನೆಲ್ಲ ಒಂದು ಬೇಸಾಯ ಕ್ರಮಗಳನ್ನು ಅನುಸರಿಸಬೇಕಾಗುತ್ತೆ? ಸ್ವಲ್ಪ ನೀರಿನ ವ್ಯವಸ್ಥೆ ಇರತಕ್ಕಂಥ ರೈತರು ಹಿಂಗಾರಲ್ಲಿ ಶೇಂಗಾನು ಬಿತ್ತನೆ ಮಾಡ್ಬೋದು, ಯಾವುದೇ ಥರ ಇಳುವರಿ ಏನು ತೊಂದರೆ ಆಗಲ್ಲ. ಸೊ ನಾನು ಹೇಳ್ದಂಗೆ ಭೂಮಿ ಎಲ್ಲ ಸಿದ್ಧ ಮಾಡ್ಕೊಳೋದು, ಆಳವಾಗಿ ಉಳುಮೆ ಮಾಡಿ ಸಮತಟ್ಟು ಮಾಡ್ಕೊಂಡು ಬಿತ್ತನೆಗೆ ರೆಡಿ ಮಾಡ್ಕೊ. ಆಮೇಲೆ ಇದರಲ್ಲಿ ಶೇಂಗಾದಲ್ಲಿ ಅದೇ ನಾವು ಈ ಬುಡ ಕೊಳೆ ರೋಗ ಅಂತ ಬರುತ್ತೆ, ಆ ಬುಡ ಎಲ್ಲ ಕೊಳತ್ ಬಿಡುತ್ತೆ. ಒಂದೊಂದ್ಸರಿ ನೀವು ಬೆಳೆ 60 ದಿವಸ 65 ದಿವಸ ಆದಮೇಲೆ ಆ ಬುಡ ಎಲ್ಲ ಕೊಳೆಯೋಕೆ ಸ್ಟಾರ್ಟ್ ಆಗುತ್ತೆ. ಆ ರೋಗನ ನಿಯಂತ್ರಣ ಮಾಡಬೇಕಂದ್ರೆ ನಾವು ಸಾಮಾನ್ಯವಾಗಿ ಬೀಜೋಪಚಾರ ಮಾಡ್ತಕ್ಕಂಥದ್ದು, ಬೀಜೋಪಚಾರ ಮಾಡಬೇಕಾದ್ರೆ ನಾವು ಅದೇ ಟ್ರೈಕೋಟರ್ಮನ್ನ ನಾವು ಅದೇ ನಾನು ಹೇಳ್ದಂಗೆ ಬೀಜೋಪಚಾರ ಮಾಡಬೇಕು. ಒಂದು ಬಕೆಟಲ್ಲಿ ಅಥವಾ ಎದರಲ್ಲಿ ಬೀಜ ಹಾಕ್ಕೊಂಡು ನೀರು ಸ್ವಲ್ಪ ಸಿಮಿಸ್ಬಿಟ್ಟು ಅದ್ರ ಮೇಲೆ ಪೌಡರ್ ಹಾಕಿ ಉಜ್ಜಿಬಿಟ್ಟು ಅರ್ಧ ಗಂಟೆಯಲ್ಲಿ ಅದನ್ನು ಒಣಗಿಸಿ ನಾವು ಬೀಜೋಪಚಾರ ಮಾಡಿದ್ದೆ ಅದರಲ್ಲಿ ಅದರಲ್ಲಿ ಏನು ಬುಡಕೊಳೆ ರೋಗ ಬರುತ್ತಲ್ಲ ಅದನ್ನು ನಿಯಂತ್ರಣ ಮಾಡ್ಬೋದು. ಎಸ್ಪೆಷಲಿ ಈ 6 ಶೇಂಗಾ ಬೆಳೀತಾರೆ, ಇದನ್ನು ಕಂಪಲ್ಸರಿ ನಾವು ಮಾಡಬೇಕಾಗತ್ತೆ. ಇಷ್ಟು ಶೇಂಗಾ ಬೆಳೆಗೆ ನಾವು ಹೆಚ್ಚು ಇಳುವರಿ ಪಡೀಲಿಕ್ಕೆ ಇದೊಂದು ಕಾರಣ. ಆಮೇಲೆ ಆಳವಾಗಿ ಉಳುಮೆ ಮಾಡೋದು, ಕರೆಕ್ಟಾಗಿ ಬಿತ್ತನೆ ಸಾಲುಗಳನ್ನು ನಾವು ಸರಿಯಾಗಿ ಒಂದು ಅಡಿಗೆ ಸಾಲು ಇಟ್ಕೊಂಡು ನಾವು ಬಿತ್ತನೆ ಮಾಡಬೇಕು. ಬೀಜನೂ ಸ್ವಲ್ಪ ದೂರ ದೂರ ಹಾಕಿದ್ದೆ, ಅದರಲ್ಲಿ ಚೆನ್ನಾಗಿ ಇಳುವರಿ ಬರುತ್ತೆ. ಅದಾದಮೇಲೆ ಈಗ ಜಿಪ್ಸಮ್ ಹಾಕೋದು ಶೇಂಗಾದಲ್ಲಿ, ಎಕರೆಗೆ 200 ಕೆಜಿ ಅಷ್ಟು ಉಳುಮೆ ಮಾಡಿದಾಗಲೇ ಚೆಲ್ಬಿಟ್ಟು ನೀವು ಭೂಮಿಯಲ್ಲಿ ಹಾಕಿ ಅದನ್ನು ಉಳುಮೆ ಮಾಡಿಕೊಂಡು ನಾವು ಬೀಜನ ಹಾಕ್ಕೋಬೋದು. ಅಥವಾ ಮಿಸ್ ಆದರೆ 25-30 ದಿವಸದೊಳಗೆ ಸಾಲುಗಳಲ್ಲಿ ಹಾಕಿ ಎಡೆ ಕುಂಟೆ ಹೊಡೆದ್ರೆ ಜಿಪ್ಸಮ್ ಹಾಕೋದು ಅದನ್ನು ಕಂಪಲ್ಸರಿ ರೈತರು ಅಳವಡಿಸಿದ್ದೆ, ಅದರಲ್ಲಿ ಶೇಂಗಾ ಬೆಳೆ ತುಂಬ ಚೆನ್ನಾಗಿ ಇಳುವರಿ ಬರುತ್ತೆ. ಇಷ್ಟು ಮಾಡಬೇಕು. ನಮ್ಮ ಚಿತ್ರದುರ್ಗ ಭಾಗದಲ್ಲಿ ಹೆಚ್ಚಾಗಿ ಬೆಳೆಯೋದು ಹಿಂಗಾರಿನಲ್ಲೂ ರಾಗಿ ಬೆಳೀತಾರೆ, ಆಮೇಲೆ ಸೂರ್ಯಕಾಂತಿ ಬೆಳೀತಾರೆ, ಕಡಲೆ ಹೆಚ್ಚಾಗಿ ಬೆಳೀತಾರೆ ಈ ಭಾಗದಲ್ಲಿ, ಜೊತೆಗೆ ಇನ್ನು ಅನೇಕ ಸಣ್ಣ ಪುಟ್ಟ ಹಿಂಗಾರು ಬೆಳೆಗಳನ್ನು ಬೆಳೀತಾರೆ. ಈ ಹಿಂಗಾರಿನಲ್ಲಿ ಕೃಷಿ ಮಾಡುವಂಥ ರೈತರಿಗೆ ಸೂಕ್ತವಾದ ಒಂದು ತಳಿಗಳು ಯಾವ್ಯಾವು ಅಂತ ಹೇಳಿದ್ರೆ ಅನುಕೂಲ ಆಗುತ್ತೆ? ಅದೇ ಈ ಕಡಲೆಯಲ್ಲಿ ಸಾಮಾನ್ಯವಾಗಿ ನಾವು ಈ ಅಣ್ಣಿಗೆರೆ ತಳಿನ ಮೊದಲೆಲ್ಲ ಬೆಳೀತಿದ್ವಿ. ಆಮೇಲೆ JG11 ಅಂತ ಅದು ಕೂಡ ನಮ್ಮ ರೈತರು ತುಂಬ ಬೆಳೀತಾರೆ ಈರೂರು ಭಾಗ ಎಲ್ಲ. ಈಗ ಅದು ಬಿಟ್ಟು ಇನ್ನೊಂದು ಹೊಸ ತಳಿ ಬಂದಿದೆ, ಜಾಕಿ ಅಂತ ಬಂದಿದೆ, ಅದು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಇಳುವರಿ ನಮಗೆ ಏನಿಲ್ಲ, ಎಕರೆಗೆ ಏನಿಲ್ಲ 10-12 ಕ್ವಿಂಟಲ್ ಬರುತ್ತೆ. ಆದರೆ ನಾವು ಬಿತ್ತಬೇಕಾದ್ರೆ ಏನು ನೋಡಬೇಕಂದ್ರೆ ಈ ಬಿತ್ತೋ ಸಮಯ ವೆರಿ ಇಂಪಾರ್ಟೆಂಟು. ಅದೀಗ ಮೊದಲನೇ ವಾರ ಅಕ್ಟೋಬರ್ನಲ್ಲಿ ನಾವು ಬಿತ್ತನೆ ಮಾಡಬೇಕು. ಹಿಂಗಾರು ಬೆಳೆ ಯಾವುದೇ ಇರ್ಬೋದು, ಕಡಲೆ ಎಸ್ಪೆಷಲಿ ಅದು ಅಕ್ಟೋಬರ್ ಮೊದಲನೇ ವಾರದಲ್ಲಿ ಮಾಡಿದ್ದೆ, ಅದರಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಇಳುವರಿ. 1 ಅಥವಾ 2 ಮಳೆ ಬಂದರೆ ನಮಗೇನು ಬೇರೆ ನೀರು ಕೊಳ್ಳಿಲ್ಲದ್ರೂ ಪರವಾಗಿಲ್ಲ, ಆ ಮಳೆಗೆ ಚಳಿಗೆ ಬಂದುಬಿಡುತ್ತೆ. ಸೊ ಇದನ್ನು ನಾವು ಈ ಜಾಕಿ ತಳಿನ ಅಥವಾ JG11 ಅಂತ ಹಾಕಬೇಕಾಗತ್ತೆ. ಈಗ KCCಯಲ್ಲೂ ಕೂಡ ಸಿಗತ್ತೆ, ಆಮೇಲೆ ಕೃಷಿ ಇಲಾಖೆಯಲ್ಲೂ ತುಂಬ ಸಿಗ್ತಾವೆ ತಳಿಗಳು. ಅದಾದಮೇಲೆ ಈಗ ಸೂರ್ಯಕಾಂತಿಯಲ್ಲಿ ಬಹಳಷ್ಟು ಪ್ರೈವೇಟ್ ತಳಿಗಳಿಂದ ಬಂದಿದ್ದಾವೆ. ಪ್ರೈವೇಟ್ ತಳಿಗಳನ್ನು ಹೇಳೋದಕ್ಕಿಂತ ನಮ್ಮ ಕೃಷಿ ವಿಶ್ವವಿದ್ಯಾಲಯದಿಂದ KBSH 78 ಅಂತ ಬಂದಿದೆ, ಅದು ತುಂಬ ಚೆನ್ನಾಗಿ ಬರುತ್ತೆ. ಅದ್ರ ಜೊತೆಗೆ KBSH 45 ಅಂತಿದೆ, 43 ಇದೆ. ಸೊ ಇವು ತಳಿಗಳು ನಮ್ಮ GKVಗೆ ಅಥವಾ ಕೃಷಿ ಇಲಾಖೆಯಲ್ಲಿ ನೀವು ಕೇಳಿದ್ದೆ ಅದರಲ್ಲಿ ಇದನ್ನು ಕೃಷಿ ಇಲಾಖೆಯಿಂದ ಒದಗಿಸ್ತಾರೆ, ಈ ತಳಿಗಳನ್ನ ಹಾಕ್ಬೇಕಾಗತ್ತೆ. ಅದೇ ಥರ ನಮಗೆ ಈಗ ಶೇಂಗಾದಲ್ಲಿ ಈಗ ಕದ್ರಿ ಲೇಪಾಕ್ಸಿ ಅಂತ ತಳಿ ಬಂದಿದೆ, ಅಥವಾ ನಮ್ಮ ಹಳೆ ತಳಿ ಅಂತೂ TMA2 ಅಥವಾ GPBD4 ಇವು ತಳಿಗಳನ್ನು ನೀವು ಹಾಕಿದ್ದೆ, ಅದರಲ್ಲಿ ನಾವು ಇಳೆಯವರಿಗೆ ಚೆನ್ನಾಗಿ ಬರಲಿಕ್ಕೆ ಅನುಕೂಲ ಆಗುತ್ತೆ. ಆಮೇಲೆ ಈ ಹೆಬ್ಬಾಳವರೆ, ನಮಗೆ ಹೆಬ್ಬಾಳವರೆ 3 ಮತ್ತು ಹೆಬ್ಬಾಳವರೆ 4 ಅಂತ ಇದೆ. ಹೆಬ್ಬಾಳವರೆ 4 ತಳಿ ತುಂಬ ಚೆನ್ನಾಗಿ ಬರುತ್ತೆ, ಸೊಗಡಾಗಿರ್ತದೆ, ವಾಸನೆ ಎಲ್ಲ ಚೆನ್ನಾಗಿರುತ್ತೆ, ಮತ್ತು ನಿಮಗೆ ಬೀಜಕ್ಕೂ ಬಳಸ್ಬೋದು, ಅಥವಾ ಕಾಳಿಗಾರ ತಗೋಬೋದು, ಅಥವಾ ಹಸಿ ಕಾಳಿಗೆ ನೀವು ಮಾರುಕಟ್ಟೆ ಮಾರೋ ರೈತರಿದ್ದರೂ ಕೂಡ ಅದನ್ನು ಬೆಳೀಲಿಕ್ಕೆ ಆ ತಳಿ ತುಂಬ ಚೆನ್ನಾಗಿದೆ. ಅದನ್ನು ನಾವು ರೈತ ಕೃಷಿ ಇಲಾಖೆಯಲ್ಲಿ ನೀವು ಅದನ್ನು ಕೇಳಿ ಪಡೆದು ಬಿತ್ತನೆ ಮಾಡಿದರೆ ತುಂಬ ಚೆನ್ನಾಗಾಗುತ್ತೆ ಇಳುವರಿ. ಫಸ್ಟ್ ಏನೋ ಬೀಜ ಮುಖ್ಯ, ಯಾವುದೇ ಬೆಳೆ ಚೆನ್ನಾಗಿ ಇಳುವರಿ ಬರಲಿಕ್ಕೆ ಮೂಲ ಕಾರಣ ಅಂದರೆ ಬೀಜ. ಬೀಜ ನಾವು ಚೆನ್ನಾಗಿ ಹಾಕಿದರೆ ಅದನ್ನು ಆರೈಕೆ ಮಾಡಿಕೊಂಡ್ರೆ ಇಳುವರಿ ಜಾಸ್ತಿ ಪಡೀಲಿಕ್ಕೆ ಅನುಕೂಲ ಆಗುತ್ತೆ. ಇವನ್ ಮಾಡಿದ್ದಾಗಿದ್ದು ರೈತರು ಇವೆಲ್ಲ ಅನುಸರಿಸ್ಬೇಕು ಅಂತ ನಾನು ಕೇಳ್ಕೊಂಡು. ಸರ್, ನಮ್ಮ ರೈತರಿಗೆ ಅವ್ರು ಗೊತ್ತಿರುತ್ತೆ, ಆದರೆ ಮೊದಲಿಂದ ಏನೇನು ಯಾವ ರೀತಿ ಬೆಳಿಬೇಕು, ಹೆಂಗೆ ಬೆಳಿಬೇಕು, ಅದು ಅದೇ ಒಂದು ಪದ್ಧತಿಯಲ್ಲಿ ಮಾಡ್ಕೊತ ಬರ್ತಿರ್ತಾರೆ. ಸಾಧಾರಣ ಪ್ರಮಾಣದಲ್ಲಿ ಅವರು ಇಳುವರಿ ಬರ್ತಿರ್ತೈತೆ. ಈಗ ಸಾಕಷ್ಟು ಹೊಸ ಹೊಸ ತಂತ್ರಜ್ಞಾನ ಬಂದಿದೆ, ಹೊಸ ಹೊಸ ಯಂತ್ರಗಳು ಬಂದಿದೆ, ಹೊಸ ಟೆಕ್ನಾಲಜಿ ಎಲ್ಲ ಕೃಷಿಯಲ್ಲಿ ನಾವು ನೋಡ್ತಾ ಇದ್ದೀವಿ. ನಮ್ಮ ರೈತ ಬಾಂಧವರು ಒಂದು ಹೆಚ್ಚು ಇಳುವರಿ ಪಡೀಲಿಕ್ಕೆ ಈ ಕೃಷಿಯಲ್ಲಿ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಏನಾದರೂ ಸಲಹೆಗಳೇ ಇದ್ದರೆ ಹೇಳ್ತೀರಾ? ಈಗ ನಾವೆಲ್ಲ ಬೆಳೆ ಬೆಳಿತೀವಿ, ಸಾಮಾನ್ಯವಾಗಿ ಬೆಳೆ ಬೆಳೆದ್ರೆ ಅಥವಾ ನಾವು ರೂಢಿಯಲ್ಲಿ ಹಾಕಿರ್ತಕ್ಕಂಥ ಬೆಳೆ ಟೈಪ್ ನಾವು ಹಾಕಿದ್ದೆ ಆದರೆ ಇಳುವರಿ ನಾವು ಅಂದ್ಕೊಂಡಂಗೆ ಬರಲ್ಲ. ಇದು ನೀರಿನ ಸೌಕರ್ಯ ಇದ್ದರೂ ಅಥವಾ ಮಳೆ ಚೆನ್ನಾಗಿ ಬಂದರೂ ಒಂದೊಂದ್ಸರಿ ಇಳುವರಿ ಭಾಳ ಕಡಿಮೆ ಬರುತ್ತೆ. ಯಾಕಂದರೆ ಬೀಜದ ಆಯ್ಕೆ ಒಂದು, ಆಮೇಲಿಂದ ಬೀಜದಿಂದ ಆ ಬೆಳೆ ಆರೈಕೆ ಮಾಡೋದು ಐತಲ್ಲ ಅದು ಇಂಪಾರ್ಟೆಂಟು. ನಾವು ಈಗ ನಾನು ಹೇಳಿದೆ ಕೊಟ್ಟಿಗೆ ಗೊಬ್ಬರ ಹಾಕೋದು, ಆಮೇಲೆ ಗೊಬ್ಬರ ಅಂದರೆ ಬಿತ್ತಬೇಕಾದ್ರೆ ಗೊಬ್ಬರ ಹಾಕತಕ್ಕಂಥದ್ದು ಈ ಬೆಳೆಗಳಲ್ಲಿ ಕರೆಕ್ಟಾಗಿ ಶಿಫಾರಸಿನ ಪ್ರಕಾರ ನಾವು ಉದಾಹರಣೆಗೆ ಕಡಲೆಗೆ ಸಾರಜನಕ ತುಂಬ ಕಡಿಮೆ, 10-15 ಕೆಜಿ ಒಂದು ಎಕರೆಗೆ. ಆಮೇಲೆ DAP ಹಾಕ್ಬೋದು ಅಥವಾ ಸಾರಜನಕ ಮಿಕ್ಸ್ ಮಾಡ್ಬೋದು. ಸ್ವಲ್ಪ ಪೊಟ್ಯಾಶ್ ಕೂಡ 10-15 ಕೆಜಿ ಹಾಕಿ ಗೊಬ್ಬರದ ಜೊತೆಗೆ ಕೊಟ್ಟಿಗೆ ಗೊಬ್ಬರ ಇವನ್ನೆಲ್ಲ ಹಾಕಿ ನೀವು ಚೆನ್ನಾಗಿ ಆರೈಕೆ ಮಾಡಿದ್ರೆ ಇಳುವರಿ ಬರುತ್ತೆ. ಅದ್ರ ಜೊತೆಗೆ ಇಳುವರಿ ಚೆನ್ನಾಗಿ ಇಳುವರಿ ಕೊಡ್ತಕ್ಕಂಥ ತಳಿನ ಬಳಕೆ ಮಾಡಬೇಕು. ಅದಾದಮೇಲೆ ಈಗ ಕಡಲೆಯಲ್ಲಿ ನಾವೇನಂತೀವಿ, 30-35 ದಿವಸಕ್ಕೆ ನಾವು ಈ ಕುಡಿಚಿ ಉಡ್ತೀವಿ. ಅದು ಕುಡಿಚಿ ಉಟ್ಟು ಅದು ಏನಕ್ಕೆ ಅಂದರೆ ಹೆಚ್ಚು ಕೌಲ್ಗಳನ್ನು ಹೊಡಿತತ್ತೆ ಬೆಳೆ. ಅದನ್ನು ಎಲ್ಲ ರೈತರು ಕುಡಿಸಿ ಉಟ್ಟು ಅಂದರೆ ಒಬ್ಬ ಕೂಲಿಯಾಳಿ ಒಬ್ಬರಿಗೆ ಬಿಟ್ಟರೆ ನೀವು 1-2 ಎಕರೆ ಕುಡಿಸಿ ಉಡ್ತಾರೆ ಒಂದು ದಿವಸಕ್ಕೆ. ಅವನ್ನು ಮಾಡಿದ್ದೆ ಆದರೆ ಕುಡಿಸಿ ಉಟ್ಟೋದ್ರಿಂದ ಕೌಲೆಲ್ಲ ಚೆನ್ನಾಗಿ ಬರುತ್ತೆ. ನಾವು ಫಲವತ್ತಾದ ಭೂಮಿ ಚೆನ್ನಾಗಿದ್ದರೆ ತುಂಬಾ ಇಳುವರಿ ಬರುತ್ತೆ. ಅದಾದಮೇಲೆ ನಾವೇನಂತೀವಿ, ಈಗ ಗೊಬ್ಬರ ಎಲ್ಲ ಭೂಮಿಗೆಲ್ಲ ಕೊಟ್ಟಿರ್ತೀವಿ, ಒಂದೊಂದು ಸರಿ ಕೊರತೆ ಕಾಣುತ್ತೆ ಅಥವಾ ಏನೋ ಗೊಬ್ಬರದ ಸರಿ ತಗೊಳ್ಳಿಲ್ಲ ಬೆಳೆ ಅಂದರೆ, ಈಗ ಮೇಲ್ಗೆ ಸಿಂಪಡಣೆ ಮಾಡ್ತಕ್ಕಂಥ ಗೊಬ್ಬರಗಳು ಬಂದಿದ್ದಾಗ, ಉದಾಹರಣೆಗೆ ನಾವು ಯೂರಿಯಾನು ಸಿಂಪಡಣೆ ಮಾಡ್ಬೋದು. 1 ಲೀಟ್ರ್ ನೀರಿಗೆ ಸಾಮಾನ್ಯವಾಗಿ 10 ಗ್ರಾಮ್ ಅಷ್ಟು, ಅಥವಾ ಈಗ 19 ಅಂತ ಗೊಬ್ಬರ ಸಿಗುತ್ತೆ, 1 ಕೆಜಿ ಪ್ಯಾಕೆಟ್ ಸಿಗುತ್ತೆ. ಸೊ ಆ ಗೊಬ್ಬರನ ತಗೊಂಡು ನಾವು ಮೇಲ್ಗೊಬ್ಬರವಾಗಿ ಸಿಂಪಡಣೆ ಮಾಡಿದ್ದೆ ಅಲ್ಲಿ. ಈಗ 30-35 ದಿವಸಕ್ಕೊಂದ್ಸರಿ, 40-45 ದಿವಸಕ್ಕೊಂದ್ಸರಿ ಕಡಲೆಯಲ್ಲಿ ಸಿಂಪಡಣೆ ಮಾಡಿದರೆ ಏನು, ಭೂಮಿಯಿಂದ ಆ ಬೆಳೆ ತಗೊಳ್ಳಿಲ್ದ್ರೂ ಪರವಾಗಿಲ್ಲ, ಎಲೆಯ ಮುಖಾಂತರ ನಾವು ಕೊಟ್ಟಿದ್ದೆ ಅದರಲ್ಲಿ ಇಳುವರಿ ಚೆನ್ನಾಗಿ ಬರೋಕ್ಕೆ ಅನುಕೂಲ ಆಗುತ್ತೆ. ಅದರ ಜೊತೆಗೆ ಸೂರ್ಯಕಾಂತಿ ಬೆಳೆಗಳಲ್ಲಿ ನಾವು ಯಥೇಚ್ಛವಾಗಿ ನೋಡ್ತಕ್ಕಂಥದ್ದಂದರೆ ಈ ನಂಜಾಣು ರೋಗ, ಅದನ್ನು ಸುತ್ತಲೂ ನಾವೇನು ಹೊಲದ ಸುತ್ತಲೂ ಸ್ವಲ್ಪ ಸೂರ್ಯಕಾಂತಿ ಬೆಳೆಗಿಂತ ಜಾಸ್ತಿ ಹೈಟ್ ಬರ್ತಕ್ಕಂಥ ಬೆಳೆನ, ಈಗ ಜೋಳ ಇರ್ಬೋದು ಅಥವಾ ಮೆಕ್ಕೆಜೋಳ, ಸುತ್ತಲೂ 1-2 ಸಲ ಹಾಕಬೇಕು. ಅಂದರೆ ಹೊರಗಡೆಯಿಂದ ಅದು ನಂಜಾಣು ರೋಗದ ಅದೇನು ಸೋಂಕು ಅದರ ನಮ್ಮ ಹೊಲಕ್ಕೆ ತಾಗ್ದಂಗೆ ನೋಡ್ಕೋಬೇಕು. ಆಮೇಲೆ ಏನಾದ್ರು ಕಂಡು ಬಂತು ಅಂದರೆ ಇಮ್ಮಿಡಿಯೇಟ್ ಅದನ್ನು ತೆಗೆದು, ಏನು ನಂಜಾಣು ರೋಗ ಇಲ್ಲ ಎಲ್ಲ ಬಾಧೆ ಕಾಣ್ತು ಅಂದರೆ ಅದನ್ನು ತೆಗೆದು ನಮ್ಮ ಹೊಲದಿಂದ ಹೊರಗೆ ಹಾಕೋದು ಅಥವಾ ಅದನ್ನು ಸುಟ್ಟು ಇದು ಮಾಡ್ಬೋದು, ಅದು ಗುಂಡಿ ತೆಗೆದು ಅದನ್ನು ಮುಚ್ಚಿ ಹಾಕೋದು. ಇಂಥವು ಮಾಡಿದ್ದೆ ಆದರೆ ಏನು ನಂಜಾಣು ರೋಗನ ನಿಯಂತ್ರಣ ಮಾಡೋದು. ಅದಾದಮೇಲೆ ಇದ್ದಲ್ಲಿ ಔಷಧಿ ಅಂದರೆ ನಾನು ಹೇಳಿದೆ ಕಾನ್ಫಿಡರ್ ಹೊಡೆಯೋದು, ಇವನ್ನು ನಾವು ಕರೆಕ್ಟಾಗಿ ನೋಡಿಕೊಂಡು ರೋಗ ತುಂಬ ಯಥೇಚ್ಛವಾಗಿ ಬರುತ್ತದೆ ಸೂರ್ಯಕಾಂತಿ. ಆಮೇಲೆ ಈಗ ಶೇಂಗಾ ಬೆಳೆಗೆ ನಾವು ನಾನು ಹೇಳಿದೆ ಜಿಪ್ಸಮ್ ಬಳಕೆ ಮಾಡ್ತಕ್ಕಂಥದ್ದು, ಅದನ್ನು ಚಾಚು ತಪ್ಪದೆ ರೈತರು ಮಾಡಬೇಕು. ಆಮೇಲೆ ಈ ಹೆಬ್ಬಾಳವ್ರೆ ಇದಕ್ಕೆ ನಾವು ಸಾಮಾನ್ಯವಾಗಿ ನಾನು ಅದೇ ಅಂದೆ, ಯಾವುದೇ ಬೆಳೆ ಇರ್ಬೋದು ಮೇಲ್ ಗೊಬ್ಬರ ನಾವು ಯಾವಾಗಲೂ ಕೊಡಲ್ಲ, ಯಾವುದು ಈ ಹೆಬ್ಬಾಳವ್ರೆ ಅಥವಾ ಬೇರೆ ಬೆಳೆಗಳೇ. ಅದೇ ನಾನು ಎಲೆಯ ಮುಖಾಂತರ ನಾವು ಗೊಬ್ಬರನ ಸಿಂಪಡಣೆ ಮಾಡಿದ್ದೆ, ಅದರಲ್ಲಿ ನಾವು ಯಥೇಚ್ಛವಾಗಿ 10-15% ಇಳುವರಿ, ಅಂದರೆ 19 ಇರ್ಬೋದು, ಈ 17 ಅಂತ ಇವೆಲ್ಲ ಬಂದವು ಗೊಬ್ಬರಗಳು, 1 ಕೆಜಿ ಪ್ಯಾಕೆಟು, 1 ಲೀಟ್ರ್ ನೀರಿಗೆ 5 ಗ್ರಾಮ್ ಹಾಕ್ಕೊಂಡು ಸಿಂಪಡಣೆ ಮಾಡಿದ್ದೆ. ಅದರಲ್ಲಿ 2 ಸರಿ ನಾವು ಹೂ ಬರೋಕ್ಕಿಂತ ಮುಂಚೆ ಊರು ಬಂದಮೇಲೆ 1 ಸರಿ ಸಿಂಪಡಣೆ ಮಾಡಿದರೆ ನಮಗೆ 10-15% ಹೆಚ್ಚಿನ ಇಳುವರಿ ಪಡೀಲಿಕ್ಕೆ ಅನುಕೂಲ ಆಗುತ್ತೆ. ಇವನ್ನು ನಾವು ಎಲ್ಲ ಕ್ರಮಗಳನ್ನು ನಾವು ಮಾಡಿದರೂ ಕೂಡ ಒಂದೊಂದ್ಸರಿ ಇಳುವರಿ ಕಡಿಮೆ ಆಗುತ್ತೆ. ಸೊ ಇವೆಲ್ಲ ಹೊಸ ಹೊಸ ತಾಂತ್ರಿಕತೆಗಳನ್ನು ರೈತರಿಗೆಲ್ಲ ಗೊತ್ತಿದೆ, ಸ್ವಲ್ಪ ಅವನ್ನು ನಾವು ಪಾಲಿಸಿದ್ದಲ್ಲಿ ಇಳುವರಿ ಹೆಚ್ಚಿಗೆ ಮಾಡಲಿಕ್ಕೆ ಸಾಧ್ಯತೆಗಳಿದಾವೆ ಅಂತ ಹೇಳ್ತೀನಿ. ಸರ್, ಈಗ ಕೆಲವೊಂದ್ಸರಿ ಯಥೇಚ್ಛವಾಗಿ ಮಳೆ ಆಗುತ್ತೆ, ಕೆಲವೊಂದ್ಸರಿ ನೀರಿನ ಕೊರತೆ ಆಗುತ್ತೆ, ಇಂಥ ಸಂದರ್ಭದಲ್ಲಿ ಕಳೆ ನಿರ್ವಹಣೆ ಇರ್ಬೋದು, ಆಮೇಲೆ ನೀರಿನ ಒಂದು ನಿರ್ವಹಣೆ ಇರ್ಬೋದು, ಈ ಒಂದು ಕ್ರಮಗಳನ್ನು ನಮ್ಮ ರೈತರು ಯಾವ ರೀತಿ ಮಾಡಿದ್ರೆ ಬೆಳೆಯಲ್ಲಿ ಸ್ವಲ್ಪ ಇಳುವರಿ ಜಾಸ್ತಿ ಕಾಣಲಿಕ್ಕೆ ಸಾಧ್ಯ ಆಗುತ್ತೆ? ಈಗ ಒಂದು ಭಾಗ ಅಂದರೆ ನೀರು ಹೆಚ್ಚು ಆಗ್ತಕ್ಕಂಥದ್ದು, ಈಗ ನಾವು ಈ ವರ್ಷ ನೋಡ್ತಾ ಇದ್ದೀವಿ ತುಂಬ ಮಳೆ ಆಗ್ತಿದೆ. ಒಂದೊಂದು ಟೈಮಲ್ಲಿ ಈಗ ಬಿತ್ತನೆ ಮಾಡ್ತೀವಿ, ಏನೋ ಹಿಂಗಾರು ಬೆಳೆ ಹಾಕಿದ್ಮೇಲೆ ಸ್ವಲ್ಪ ನೀರಿನ ಕೊರತೆ ಸ್ಟಾರ್ಟ್ ಆಗುತ್ತೆ, ಸ್ಟಾರ್ಟ್ ಆಗಬಹುದು ಅಥವಾ ಹೆಚ್ಚು ಬರ್ಬೋದು, ಈ ಥರ ಇರ್ತದೆ ಸಿಚುವೇಶನ್. ಸೊ ಅಂಥ ಒಂದು ಸನ್ನಿವೇಶದಲ್ಲಿ ಕಡಿಮೆ ಆದಾಗ ನಾವು ಆದಷ್ಟು ನಾವು ಹೇಳಿದೆ 19 ಅಂತ ಸಿಂಪಡಣೆ ಮಾಡೋದು 2-3 ಬಾರಿ, 15-20 ದಿವಸ ಒಂದೊಂದ್ಸರಿ ಗ್ಯಾಪ್ ಇಟ್ಟು ಸಿಂಪಡಣೆ ಮಾಡ್ತಕ್ಕಂಥ. ಆಮೇಲೆ ಈ ಕಪ್ಪು ಜಮೀನುಗಳಲ್ಲಿ ಆದಷ್ಟು ನಾವು ಎಡೆ ಕುಂಟೆನ ಹೊಡೆದ್ರೆ ಏನೋ 30 ದಿವಸಕ್ಕೆ ಅಥವಾ 25 ದಿವಸಕ್ಕೆ ನಾವು ಸ್ಟಾರ್ಟ್ ಮಾಡ್ತೀವಿ ಕುಂಟೆ ಹೊಡೆಯೋಕ್ಕೆ. ಯಾವುದೇ ಬೆಳೆ ಇರ್ಬೋದು, ಸೂರ್ಯಕಾಂತಿ ಇರ್ಬೋದು, ಕಡಲೆ ಇರ್ಬೋದು ಅಥವಾ ಇದು ಶೇಂಗಾ ಇರ್ಬೋದು, ಕಪ್ಪು ಜಮೀನಲ್ಲಿ ನೀರಿನ ಕೊರತೆ ಇದ್ದಾಗ ಎಡೆ ಕುಂಟೆ 2-3 ಸರಿ ನಾವು ಹೊಡಿಬೇಕಾಗುತ್ತೆ ಬೆಳೆಗಳಲ್ಲಿ. ಸೊ ಆವಾಗೇನಾಗುತ್ತೆ, ತೇವಾಂಶ ಆವಿಯಾಗೋದನ್ನ ತಡೀತದೆ, ಮೇಲೆಲ್ಲ ಪದರಲ್ಲಿ ಬೂದಿ ಟೈಪು ಮಣ್ಣು ಸೇರಿಕೊಂಡಾಗ ಆವಿಯಾಗಿ ಹೋಗೋದನ್ನ ತಡೀತದೆ. ಇವನ್ ಮಾಡಬೇಕು. ಅದಾದಮೇಲೆ ನಾವು ಮಳೆ ಜಾಸ್ತಿ ಆಯ್ತಪ್ಪ, ನಮ್ಮ ಬೆಳೆಗೆ ತುಂಬ ಬೆಳೆ ನೀರಾದಾಗ ನಾವು ಒಂದೇನಂದರೆ ನಾವು ಯಾವಾಗಲೂ ಸಾಲುಗಳನ್ನು ಇಳಿಜಾರಿಗೆ ಅಡ್ಡಲಾಗಿ ನಾವು ಬಿತ್ತನೆ ಮಾಡಬೇಕಾಗತ್ತೆ. ಈಗ ಯಾವಾಗಲೂ ಇಳಿಜಾರಿದ್ದಾಗ ಅದೇನು ನೀರು ಹಿಡಿದು ಹೊರಗೆ ಹೋಗುತ್ತೆ, ಡೌನಿಗೆ ಹೋಗುತ್ತೆ, ಆ ಟೈಪ್ ಮಾಡಬೇಕಾಗತ್ತೆ. ಇಲ್ಲಪ್ಪ ನಮ್ಮ ಹೊಲದಲ್ಲಿ ನೀರು ನಿಂತರೆ ಆದಷ್ಟು ನಾವು ಮಳೆ ಬಂದ ತಕ್ಷಣ ನೀರನ್ನ ಹೊರಗೆ ಹಾಕ್ತಕ್ಕಂಥದ್ದು, ಅದನ್ನು ನಾವು ಚಾಚು ತಪ್ಪದೆ ಪಾಲಿಸ್ಬೇಕು. ಆಮೇಲೆ ಜಾಸ್ತಿ ನೀರನ್ನು ಹೊರಗಾಕಿ ಆಮೇಲೆ ಬೆಳೆನ ಚೇತರಿಕೆ ಕಾಣೋದು ಯಾವಾಗ ಅಂದರೆ ಸ್ವಲ್ಪ ಗ್ಯಾಪ್ ಬಿಟ್ಟ ಮೇಲೆ ಅಥವಾ ಒಣಗಿದ ಮೇಲೆ, ಈ 19 ನಾನು ಮೊದಲೇ ಹೇಳಿದ್ನಲ್ಲ ಸಿಂಪಡಣೆ ಮಾಡಿದ್ದೆ ಅದರಲ್ಲಿ. ಇವು ಕ್ರಮಗಳನ್ನು ಅನುಸರಿಸಿದ್ದೆ ಅದರಲ್ಲಿ. ನಾವು ಯಾವುದೇ ಥರ ಈ ಮಳೆ ಜಾಸ್ತಿ ಆದರೂ ಕಡಿಮೆ ಆದರೂ ನಾವು ಬೆಳೆ ನಿರ್ವಹಣೆಯಲ್ಲಿ ನಾವು ಯಶಸ್ವಿ ಕಾಣಲಿಕ್ಕೆ ಸಾಧ್ಯತೆಗಳಿದ್ದಾವೆ ಅಂತ ಹೇಳ್ತೀನಿ. ತುಂಬ ಧನ್ಯವಾದ ಸರ್, ಸಾಕಷ್ಟು ಮಾಹಿತಿನ ತಿಳಿಸ್ಕೊಟ್ರೆ. ಅಂದರೆ ಹಿಂಗಾರು ಬೆಳೆಗಳ ಒಂದು ಆಧುನಿಕ ಬೇಸಾಯ ಕ್ರಮಗಳು, ಯಾವ ಬೆಳೆಗಳನ್ನು ನಾವು ಈಗ ಈ ಸಮಯದಲ್ಲಿ ಬೆಳೆಯಬಹುದು, ಏನೆಲ್ಲ ಒಂದು ಬೇಸಾಯ ಕ್ರಮಗಳನ್ನು ಅನುಸರಿಸಬೇಕು, ಮತ್ತು ಈ ಹಿಂಗಾರಿಗೆ ಸೂಕ್ತ ತಳಿಗಳು ಯಾವ್ಯಾವು ಅನ್ನೋದ್ರ ಬಗ್ಗೆ ವಿವರವಾಗಿ ಮಾಹಿತಿ ಮಾಡಿಕೊಟ್ರಿ. ಅದಕ್ಕಾಗಿ ನಮ್ಮ ಆಕಾಶವಾಣಿ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಹೆಂಗಾರು ಬೆಳೆಗಳ ಆಧುನಿಕ ಬೇಸಾಯ ಕ್ರಮಗಳು ಈ ಕುರಿತು ಇದುವರೆಗೂ ಹಿರಿಯೂರು ತಾಲೂಕು ಬಬ್ಬೂರು ಫಾರಂ ಕೃಷಿ ವಿಜ್ಞಾನ ಕೇಂದ್ರದ ಬೇಸಾಯ ಶಾಸ್ತ್ರಜ್ಞ ಹಾಗೂ ಮುಖ್ಯಸ್ಥರಾದ ಡಾಕ್ಟರ್ ಓ ಕುಮಾರ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಿಸಿದವರು ಬಿ ಸಿದ್ದಣ್ಣ. ರೈತ ಬಾಂಧವರೇ, ಇನ್ನು ಈಗ ಹೈನುಗಾರಿಕೆಯಲ್ಲಿನ ಅನುಭವಗಳ ಕುರಿತು ಜಗಳೂರು ತಾಲೂಕು ಸೊಕ್ಕೆ ಗ್ರಾಮದ ಕೃಷಿಕ ಎಂಬಿ ಶಿವಲಿಂಗಪ್ಪ ಅವರೊಂದಿಗಿನ ಸಂದರ್ಶನವನ್ನು ಕೇಳೋಣ, ಬನ್ನಿ. ಆತ್ಮೀಯ ರೈತ ಬಾಂಧವರೇ, ಇವತ್ತಿನ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ಸೊಕ್ಕೆ ಗ್ರಾಮದ ಕೃಷಿಕರಾದಂತಹ ಎಂಬಿ ಶಿವಲಿಂಗಪ್ಪ ಅವರು ನಮ್ಮೊಂದಿಗೆ ಇದ್ದಾರೆ. ಬನ್ನಿ, ಅವರು ತಮ್ಮ ಒಂದು ಕೃಷಿಯಲ್ಲಿ ಉಪಕಸುಬಾಗಿ ಈ ಒಂದು ಹೈನುಗಾರಿಕೆಯನ್ನ ಲಾಭದಾಯಕವಾಗಿ ಯಾವ ರೀತಿ ಮಾಡ್ತಾ ಇದ್ದಾರೆ, ಈ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳನ್ನ ಇವತ್ತು ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಶಿವಲಿಂಗಪ್ಪ ಅವರೇ. ನಮಸ್ಕಾರ ಸರ್. ಶಿವಲಿಂಗಪ್ಪ ಅವರೇ, ಈ ಒಂದು ಹೈನುಗಾರಿಕೆ ಅಂತಂದ್ರೆ ನೀವು ಪ್ರಾರಂಭ ಮಾಡಿ ಎಷ್ಟು ವರ್ಷ ಆಯ್ತು? ಈಗ 8 ವರ್ಷ ಆಯ್ತು ಸರ್. 4 ಕಾಕಳ ಕಟ್ಟಿದೀವಿ. ಹೈನುಗಾರಿಕೆ ಕೃಷಿಯ ಜೊತೆಗೆ ಎರಡೂ ಮಾಡೋದ್ರಿಂದ ಒಂದ್ರಲ್ಲಿ ಲಾಸ್ ಆದ್ರೂ ಕೂಡ ಇನ್ನೊಂದ್ರಿಂದ ಲಾಭ ತಗೋಬಹುದು. ಈಗ ನಾವು ಆಕ್ಚುಲಿ ಕೃಷಿ ಮಾಡ್ತಾ ಇದ್ದು ಫಸಲು ಬರಲಿಲ್ಲ ಅಂದ್ರೆ ಅದೇ ಮೇವಿನಿಂದಾನೆ ನಮ್ಮ ಜೀವನನ ಇಂಪ್ರೂವ್ಮೆಂಟ್ ಮಾಡ್ಕೋಬಹುದು. ಈಗ ನಾವು ಆಲ್ರೆಡಿ ಎಕ್ಸಸ್ ಮಾಡ್ಬೇಕಂತ ಹೇಳಿ ಹೊಲದಲ್ಲಿ 57-21 ಬಿಲ್ಡಿಂಗ್ ಕಟ್ಟಿದೀವಲ್ಲ, ಹೆಚ್ಚಿನ ಪ್ರಮಾಣದಲ್ಲಿ ಸಾಕಾಣಿಕೆ ಮಾಡ್ಬೇಕಂತ ಇದೀವಿ. 10-15 ಮಾಡ್ಬೇಕಂತ ಅನ್ಕೊಂಡಿದೀವಿ ರೀ. ಈಗ ಇಷ್ಟು ಚಿಕ್ಕ ವಯಸ್ಸಿಗೆ ನೀವು ಕೃಷಿ ಬಂದಿದ್ರಲ್ಲ, ಯಾಕೆ ಬಂದ್ರೆ? ನಾವು BBM ಮಾಡಿದ್ವಿ. ಬೆಂಗಳೂರಲ್ಲಿ ಹೋದ್ರೆ 10-15 ಕೊಡ್ತಾರೆ. ಇನ್ನೊಬ್ರು ಕೈ ಕೆಳ ಜೀವನ ಮಾಡೋದಕ್ಕಿಂತ ನಮ್ಮ ಇದರಲ್ಲೇ ನಾವು ಮಾಡ್ಕೋಬಹುದು ಅನ್ನೋ ಒಂದು ಉದ್ದೇಶದಿಂದ ನಾವು ಕೃಷಿ ಮತ್ತು ಹೈನುಗಾರಿಕೆ ಇದ್ರ ಮೇಲೆ ಮಾಡ್ತಾ ಇದೀವಿ. ಈಗ BBM ಮಾಡಿಕೊಂಡು ನೀವು ಅಂದ್ರೆ ಕೆಲಸಕ್ಕೆ ಏನು ಬೆಂಗಳೂರಿಗೆ ಹೋಗ್ಲಿಲ್ಲ? ಇಲ್ಲ ರೀ, ಹೋಗಿಲ್ಲ. ಇಲ್ಲೇ ಬೇರೆ ಆಕಳ ಕಟ್ಟಿ ಇದು ಮಾಡಿದೀವಿ. ಇಲ್ಲೇ ಅದಕ್ಕಿಂತ ಲಾಭ ತಗೊಂತ ಇದೀವಿ. ಏನಂದ್ರೆ ಅಲ್ಲಿ ಏನಂತಾರೆ ಅಂದ್ರೆ ಫಸ್ಟಿಗೆ ಕಡಿಮೆ ಕೊಡ್ತಾರೆ, ಆಮೇಲೆ ಎಕ್ಸಸ್ ಆಗತ್ತೆ ಅಮೌಂಟ್, ಸಂಬಳ ಸ್ಯಾಲ್ರಿ ಜಾಸ್ತಿ ಆಗುತ್ತೆ ಅಂತ ಅನ್ಕೊಂತಾರೆ. ಆದ್ರೆ ಅದಕ್ಕಿಂತ ಹೆಚ್ಚಿಗೆ ಇಲ್ಲಿ ಕರವನ್ನ ವೃದ್ಧಿ ಮಾಡಿದ್ವಿ ಅಂದ್ರೆ ನಾವು ಅವ್ರೇನು ಸ್ಯಾಲ್ರಿ ಕೊಡ್ತಾರ ಅದಕ್ಕಿಂತ ಎಕ್ಸಸ್ ಸ್ಯಾಲ್ರಿಯನ್ನ ನಾವು ಇಲ್ಲಿ ತಗೋಬಹುದು. ಆಕಳ ಈಗ 10 ಆಕಳ ಕಟ್ಟಿದ್ನಿ ಅಂದ್ರೆ 1 ವರ್ಷಕ್ಕೆ 5 ಹೆಣ್ಣು ಕರ ಹುಟ್ಟಿತಪ್ಪ ಅಂದ್ರೆ 2 ವರ್ಷ ಬಿಟ್ಟಿನಿ ಅಂದ್ರೆ 1 ಕರ 25,000-40,000 ರೂಪಾಯಿ ಹೋಗುತ್ತೆ. ಅದನ್ನ ನಾವು ಕ್ಯಾಲ್ಕುಲೇಷನ್ ಮಾಡಿದೆ ಅಂದ್ರೆ ಅವ್ರೇನು ವರ್ಷಕ್ಕೆ 2,000-3,000 ಸ್ಯಾಲ್ರಿ ರೈಸ್ ಮಾಡಿದ್ರು ಕೂಡ ಅದಕ್ಕಿಂತ ಎಕ್ಸಸ್ ಸ್ಯಾಲ್ರಿಯನ್ನು ನಾವು ಇಲ್ಲಿ ಪಡಿಬಹುದು. ಆದ್ರಿಂದ ನಾವು ಎಲ್ಲ ಕಡೆ ವಿಚಾರ ಮಾಡಿ ಹೈನುಗಾರಿಕೆ ಲಾಭ ಐತೆ ಇಲ್ಲ ಅಂತ ವೆಂಕಟೇಶ್ ರೆಡ್ಡಿ ಅವರು ಹೈನುಗಾರಿಕೆಯಲ್ಲಿ ಲಕ್ಷ ಅಂದ್ರ ಬೆಂಗಳೂರು ಹತ್ರ ಅವ್ರ ಹತ್ರ ಹೋಗಿ ಮಾಹಿತಿ ತಗೊಂಡು ಬಂದು ಮಾಡಿದೀವಿ ನಾವು. ಈಗ ಎಲ್ಲೋ ಒಂದ್ ಕಡೆ ನಿಮ್ ತಂದೆ ತಾಯಿ ಅಂದ್ರು ನಾವು ಇಷ್ಟೊಂದು ನಿಮ್ಗೆ ಓದಿಸಿದ್ನಪ್ಪ, ನೀನು ಏನಾದ್ರೂ ಕೆಲ್ಸಕ್ ಹೋಗು, ಈ ಕೃಷಿಗೆ ಯಾಕೆ ವಾಪಸ್ ಬಂದೆ ಅಂತ ಈ ನಿಟ್ಟಿನಲ್ಲಿ ಏನ ಬೇಜಾರು ಪಟ್ಕೊಳ್ಳಿಲ್ವಾ? ಬೇಜಾರು ಪಟ್ಟಲ್ರಿ. ನಮ್ಮ ಬ್ರದರ್ JOSI ಮಾಡಿ ಬೆಂಗಳೂರಿಗೆ ಹೋಗಿದ್ರು. 6 ಬೆಂಗಳೂರಲ್ಲಿ ಡ್ಯೂಟಿ ಮಾಡಿ ತಿರುಗ ಬೇಡ ಅಂತ ಹೇಳಿ ಊರ ಕರ್ಕೊಂಬಂದು ಇಲ್ಲೇ ಈಗ ವ್ಯವಸಾಯ ವಿತ್ ಅವರು ಟ್ರ್ಯಾಕ್ಟರ್ ನೋಡ್ಕೊಂತಾದ್ರೆ ನಾವು ವ್ಯವಸಾಯ ಮತ್ತು ಹೈನುಗಾರಿಕೆ ಮಾಡ್ತಾ ಇದ್ವಿ. ನಮ್ಮ ಮನೇಲಿ ಯಾರಿಗೂ ಊರಲ್ಲಿ ಇರೋದ್ರಿಂದ ಬೇಜಾರು, ನಾವು ಕೆಳಮಟ್ಟ ಅನ್ನೋ ಇದನ್ನ ನಾವು ಯಾರು ಇಟ್ಕೊಂಡಿಲ್ಲ, ನಮ್ಮ ತಂದೆ ತಾಯಿನೂ ಅದನ್ನ ಇಟ್ಕೊಂಡಿಲ್ರಿ. ಈಗ ಎಲ್ಲೋ ಒಂದ್ ಕಡೆ ನೀವು ವಿದ್ಯಾಭ್ಯಾಸ ಮಾಡ್ಕೊಂಡಿದ್ದಂಥವ್ರು ದಿಢೀರ್ನೆ ಕೃಷಿ ಬಂದಾಗ ಪ್ರಾರಂಭದಲ್ಲಿ ಕೃಷಿ ಬದುಕು ಏನನ್ನಿಸ್ತು ನಿಮಗೆ? ಫಸ್ಟ್ಗೆ ಬೋರ್ ಹಾಕಿಸಿದಾಗ ಇದು ಬೇಡ, ಎಲ್ಲರ ಹೋಗೋದೆ ಬೆಸ್ಟ್ ಅನ್ನೋ ಲೆಕ್ಕದಾಗಿತ್ತು. ಈಗ ನಾವು ಸಿಂಗಲ್ ಪೇಸ್ ಮೋಟರ್ ಅಂದ್ರೆ ಮನೆಗಿಳಿಸ ಅಂತ ಮೋಟರ್ ಇಳಿಸ ಅಂದೆ 2 ಎಕರೆ ರೇಷ್ಮೆ ಹಾಕಿ ಅದನ್ನೇ ದನಕ್ಕೆ ಹಾಕ್ತಾ ಇದೀವಿ. ಈಗ ಪಕ್ಕದಾಗ ಮತ್ತೆ 1 ಎಕರೆ ನೇಪ್ಯಾರ್ ಹಾಕ್ಬೇಕಂತ ಮಾಡಿದೀನಿ. ನೇಪ್ಯಾರ್ ಹಾಕಿ ಅಲ್ಲೇ ಹೊಲ್ದಾಗ ಮಾಡ್ತಾ ಇದೆ. ಈಗೇನ ನೀರು ಬೀಳಲಿಲ್ಲ ಇದು ಅನಿಸುತ್ತೆ. ನೆಕ್ಸ್ಟ್ ಒಂದು ಸ್ವಲ್ಪ ನೀರು ಇಂಪ್ರೂವ್ಮೆಂಟ್ ಆಯ್ತಪ್ಪ ಅಂದ್ರೆ ಇದರಂತ ಸುಖ ಜೀವನ ಮತ್ತು ಟೈಮ್ ಲಿಮಿಟ್ ಇರಲ್ಲ, ಇಲ್ಲಿ ಫ್ರೀಯಾಗಿ ಮಾಡ್ಬೋದು ಅಂತಾರೆ. ಏ ಆಗಲಲ್ಲ ಮಾಡ್ಬೇಕು ಹಂಗೆ ಹಿಂಗೆ ಅಂತ. ಈಗ ಬೆಂಗಳೂರಲ್ಲಿ ಹೋದೆ ಅಂದ್ರೆ ಬೆಳಗ್ಗೆ 8 ಹೋದ್ನಿ ಅಂದ್ರೆ ಸಾಯಂಕಾಲ 7 ಬರ್ತಾರೆ. ಇಲ್ಲಿ ಬೆಳಗ್ಗೆ 1-3 ಸಾಯಂಕಾಲ 1-3 ಕೆಲಸ ಮಾಡಿದೆ ಅಂದ್ರೆ ಕೆಲಸನೇ ಆಗೋಯ್ತು. ಈಗ ನಾವು ಬೆಳಗ್ಗೆ 5:30-6 ಎದ್ದಾಳ್ತೀವಿ. ಸಗಣಿ ಹೊಡೆದ ಹಾಲು ಕರೆದು ಹಾಲು ಹಾಕಿ ಬಂದ್ನಿ ಅಂದ್ರೆ ತಿರುಗಿ 10:30-11 ಮಟ್ಟ ಕೆಲಸ ಏನಿರಲ್ರಿ. ಅವಾಗ ಹಾಕಿದಾರೆ ಮತ್ತೆ 3-3:30 ಫುಡ್ ಇಡ್ತಾವೆ. ಅದನ್ನ ಬಿಟ್ರೆ ಸಾಯಂಕಾಲ 5 ಮತ್ತೆ ಸಗಣಿ ಹೊಡೆದು ಹಾಲು ಕರೆದು ಹಾಕಿ ಅದನ್ನ ಬಿಟ್ರೆ ರಾತ್ರಿ 4 ಮೇವು ಹಾಕ್ತೀವಿ. ಅಷ್ಟು ಬಿಟ್ರೆ ಏನ ಕೆಲಸ ಇರಲ್ಲ. ಜನ ಏನಂತಾರೆ ಅಂದ್ರೆ ಅಲ್ಲೇ ಇರ್ಬೇಕು, ಆಕಳ ಒಂದು ಹಿಂದೆ ಇರ್ಲೇಬೇಕು. ಯಾಕಪ್ಪ ಅಂದ್ರೆ ಕಾಯಿಲೆ ಬಂದ್ರೆ ಅದನ್ನ ನೋಡ್ಕೊಳಕ್ಕೋಸ್ಕರ ನಾವು ಬಿಟ್ಟು ಎಲ್ಲೇ ಹೋಗ್ಬರಲ್ಲ, ಇಲ್ಲಿ ಇರ್ಲೇಬೇಕಾದ ಅಂದ್ರೆ ಸಾಕಷ್ಟು ಆಸಕ್ತಿಯಿಂದ ಈ ಒಂದು ಸಾಕಾಣಿಕೆಯನ್ನ ಮಾಡಿದ್ರೆ ಮಾತ್ರ ಇದರಲ್ಲಿ ಲಾಭ ಕಾಣಬಹುದು ಅಂತ ಹೇಳ್ತೇನೆ ಸರ್. ಹೈನುಗಾರಿಕೆಯಿಂದ ಏನೆಲ್ಲ ಲಾಭಗಳು ಅಂತ ಹೇಳ್ತೀರಾ? ಹೈನುಗಾರಿಕೆಯಿಂದ ಹೊಲದಲ್ಲಿ ಉತ್ತಮವಾದ ಸಗಣಿ ಸಿಗುತ್ತೆ, ಗೋತ ಸಿಗುತ್ತೆ. ಅದರಿಂದ ಈ ವರ್ಷ ನಮ್ದು 8 ಗೊಬ್ಬರ ಈಗ ಜಾಗದಾಗಿರ್ತಕ್ಕಂಥ ಮೆಕ್ಕೆಜೋಳಕ್ಕೂ ಬದ್ಲಿ ತೆನೆ ಮೆಕ್ಕೆಜೋಳಕ್ಕೂ ಗೊಬ್ಬರ ಏರಿಲ್ಲತಕ್ಕಂತ ಮೆಕ್ಕೆಜೋಳಕ್ಕೂ ಬಹಳ ಡಿಫ್ರೆನ್ಸ್ ಐತ್ರಿ. ಅದರ ಮೇಲೆ ಮಾಹಿತಿ ನಾವು ತಗೊಂಡೆ ಅಂದ್ರೆ ಈ ಸರ್ಕಾರಿ ಗೊಬ್ಬರ ಅದಕ್ಕಿನ್ನ ಈ ಗೊಬ್ಬರ ಹಾಕಿ ಮೇಂಟೈನ್ ಮಾಡಿದ್ನೆ ಅಂದ್ರೆ ನಾವೇನು ಇವತ್ತು 30 ಕ್ವಿಂಟಲ್ 40 ಕ್ವಿಂಟಲ್ ಅಂತ ಏನಂತಾರ ಅದನ್ನ ಹೈನುಗಾರಿಕೆ ಜೊತೆಗೆ ಮಾಡ್ಕೊಂಡು ಮಾಡಿದ್ನೆ ಅಂದ್ರೆ ಅಷ್ಟು ಇಳುವರಿ ನಾವು ತೆಗಿಬಹುದು ಅಂತ ನಾನು ಭರವಸೆ ಕೊಡ್ತೀನಿ. ಶಿವಲಿಂಗಪ್ಪ ಅವರೇ, ಈಗ ಒಂದು ಮಾತು ಹೇಳಿದ್ರ ನೀವು, ಈಗ ನಾವು ಸಗಣಿ ಗೊಬ್ಬರ ಏರಿದಂತ ಭೂಮಿಗೂ ಮತ್ತೆ ಈ ಒಂದು ಸರ್ಕಾರಿ ಗೊಬ್ಬರ ರಾಸಾಯನಿಕ ಗೊಬ್ಬರ ಹಾಕಿ ಬೆಳೆದಂತ ಭೂಮಿಯಲ್ಲಿ ಇಳುವರಿ ಮೆಕ್ಕೆಜೋಳದಲ್ಲಿ ಸಾಕಷ್ಟು ಬದಲಾವಣೆ ಅಂತ ಹೇಳಿದ್ರಲ್ಲ, ಈ ಒಂದು ಕೊಟ್ಟಿಗೆ ಗೊಬ್ಬರ ಹಾಕಿರೋ ಸಾಕಷ್ಟು ಇಳುವರಿ ಬಂತು ಅಂತ ಹೇಳಿದ್ರ, ಇಳುವರಿ ಅಷ್ಟೇ ಗಮನಿಸಿದ್ರ ಜೊತೆಗೆ ಭೂಮಿಯ ಗುಣಮಟ್ಟದ ಬದಲಾವಣೆ ಏನಾದರೂ ಗಮನಿಸಿದ್ರೆ? ಸಗಣಿ ಗೊಬ್ಬರ ಏರಿದಂತ ಜಾಗ ತೇವಾಂಶ ಹೆಚ್ಚಿಗೆ ಇರುತ್ತೆ, ಮೃದು ಇರುತ್ತೆ ಅನ್ನೋದೊಂದು. ಕೊಟ್ಟಿಗೆ ಗೊಬ್ಬರ ಏರಿದಂತ ಭೂಮಿ ಮಳೆ ಬಂದದ ನೀರನ್ನ ಹೊರಗಡೆ ಬಿಡಲ್ಲ, ಅದು ಅಲ್ಲೇ ಇಟ್ಕೊಂಡು ಫಸಲಿ ಕೊಡೋದ್ರಿಂದ ಉತ್ತಮವಾದ ಇಳುವರಿ ಬರುತ್ತೆ. ಅಂದ್ರೆ ಹೆಚ್ಚು ಹೆಚ್ಚು ರಾಸಾಯನಿಕ ಬಳಸಿದಂತ ಭೂಮಿಗಳು ಸಾಕಷ್ಟು, ಈಗ ಒಂದ್ ಮಳೆ ಹೋತಂದ್ರೆ ತಕ್ಷಣ ಪೈರುಗಳೆಲ್ಲ ಒಣಗ್ತಾವ್ ಅಂತ ಹೇಳ್ತೀರ? ಹೌದು ಸರ್, ಅದು 100% ಸರಿ ಅಂತ ಹೇಳ್ತೇನೆ ಸರ್. ಈಗ ಒಂದ್ ಮಾತು ಹೇಳಿದ್ರ ನೀವು, ನಾವು ರೇಷ್ಮೆ ಹಾಕಿದ್ವಿ ಆ ಸೊಪ್ಪನ್ನ ಈ ಒಂದು ಹೈನುಗಾರಿಕೆಗೆ ಬಳಸ್ತಾ ಇದ್ವಿ ಅಂತ ಹೇಳಿದ್ರಲ್ಲ ಹಸುಗಳಿಗೆ, ರೇಷ್ಮೆ ಯಾಕೆ ಹಾಕಿದ್ರ ಅದನ್ನ? ನಾವು ಮೆಕ್ಕೆಜೋಳ ಅಥವಾ ನೇಪಿಯರ್ ಏನೇ ಹಾಕಿದ್ರು ನೀರಿನ ಸೌಲಭ್ಯ ಕಮ್ಮಿ ಆಯ್ತಪ್ಪ ಅಂದ್ರೆ ಒಣಗಿ ಹೋಗುತ್ತೆ. ಇದು 1-1.5 ತಿಂಗಳಾದ್ರೂ ಒಣಗಿ ಹೋಗಲ್ಲ. ನೀರ್ ನಾವು 20 ದಿನ 25 ದಿನಕ್ಕೆ ಒಂದ್ ಟೈಮ್ ಕೊಟ್ರು ಕೂಡ ಅದೇ ತೇವಾಂಶ ಇಟ್ಕೊಂಡು ಇಳುವರಿಯನ್ನ ಕೊಡುತ್ತೆ ರೇಷ್ಮೆ. ಆ ಕಾರಣಕ್ಕೋಸ್ಕರ ರೇಷ್ಮೆ ಹಾಕಿದ್ರು. ಈಗ ಪ್ರತಿನಿತ್ಯ ಆಹಾರವಾಗಿ ರೇಷ್ಮೆ ಸೊಪ್ಪನ್ನ ಹಸುಗಳಿಗೆ ಕೊಡ್ತಾ ಇದ್ದೀರಿ. ಈಗ ಪ್ರಾರಂಭದಲ್ಲಿ ನೀವು 4 ಹಸುಗಳನ್ನ ತಂದಿವಿ ಅಂತ ಹೇಳಿದ್ರಲ್ಲ, ಎಲ್ಲಿಂದ ತಗೊಂಬಂದ್ರೆ? ಸರ್, ದಾವಣಗೆರೆಯಿಂದ 2 ತಂದಿದ್ದೆ ಸರ್, ಚಿಕ್ಕಬಳ್ಳಾಪುರದಿಂದ 2 ತಂದಿದೆ ಸರ್. ಈಗ ಯಾವ ತಳಿಯ ಹಸುಗಳನ್ನ ಹೆಚ್ಚಾಗಿ ನೀವು ಸಾಕಾಣಿಕೆ ಮಾಡೋದು? HF ಇದೆ ಸರ್, ಈಗ ಒಂದು ಓರಿ ತಂದಿದ್ದೀನಿ ಸರ್ ಗಿರ್ ಮಾಡ್ಬೇಕಂತಂದು. ಈಗೆಲ್ಲ ದೂರದಿಂದ, ಈಗ ಕೋಲಾರ ಈ ಕಡೆಯಿಂದ ನೀವು ತಂದಿರಲ್ಲ ಹಸುಗಳನ್ನ, ಇಲ್ಲೆಲ್ಲ ಇಲ್ಲಿನ ಒಂದು ವಾತಾವರಣಕ್ಕೆ ಹೊಂದ್ಕೊಂಡ್ವಾ? ಹೊಂದ್ಕೊಂಡಿದೆ ಸರ್. ಇಲ್ಲಿ ಏನಾಗುತ್ತೆ ಅಂದ್ರೆ, ನಾವು 1 ವರ್ಷ ಅವನ್ನ ಕ್ಲೀನ್ ಆಗಿ ಮೇಂಟೆನೆನ್ಸ್ ಮಾಡದೆ ಅಂದ್ರೆ ನಮ್ಮ ಇಲ್ಲಿಯ ವಾತಾವರಣಕ್ಕೆ ಅವು ಹೊಂದ್ಕೊಂತ. 1 ವರ್ಷ ಮಾತ್ರ ನಮಗೆ ಕಷ್ಟ ಅನ್ನಿಸುತ್ತೆ, ಕಾಯಿಲೆ ಬರೋದು ಅದು ಇದು. 1 ವರ್ಷ ಇಲ್ಲಿ ವಾಸ ಮಾಡ್ತಂದ್ರೆ ಅದು ದನ ಎಂತ ಇದೆ ಆದ್ರೂ ಕೂಡ ಮತ್ತೆ ಯಾವುದೇ ಕಾಯಿಲೆ ಇದು ಬರಲ್ಲ ಸರ್. ಜಮೀನಲ್ಲೇ ನೀವು ಮನೆ ಮಾಡಿದ್ರೆ ಈ ಕೊಠಡಿನ ಹಸುಗಳಿಗೆ? ಈಗ ಮಾಡಿದ್ವಿ ಸರ್, ಇಷ್ಟು ದಿನ ಇಲ್ಲೇ ಮನೆ ಹತ್ರನೇ ಇತ್ತು ಸರ್, ಈಗ ಹೊಲದಲ್ಲಿ ಮಾಡಿದ್ವಿ ಸರ್. ಅದೇ ನೆಕ್ಸ್ಟ್ ಈಗ 10-15 ಮಾಡ್ಬೇಕಂತಂದು ಈಗ 57-21 ಸೈಟ್ ಅಲ್ಲಿ ಮನೆ ಆಗಿದೆ ಸರ್. ಈಗ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಹಸು ಸಾಕಾಣಿಕೆ ಮಾಡ್ಬೇಕಂತ ನಿಮ್ಮ ಒಂದು ಆಸೆ ಇದೆಯಲ್ಲ, ಯಾವ ತಳಿಯ ಹಸುಗಳನ್ನ ಹೆಚ್ಚಾಗಿ ಸಾಕಾಣಿಕೆ ಮಾಡ್ಬೇಕಂತ ಆಸೆ ಇದೆ ಸರ್? ನಾವು ಈಗ 3 ಇದು ಮಾಡ್ಬೇಕಂತ ಇದೆ ಸರ್. ಒಂದು ಗಿರ್, ಸಾಯಿವಾಲ್, HF ಸರ್. ಯಾಕಂದ್ರೆ ಗಿರ್ ಅಲ್ಲಿ ಉತ್ತಮವಾದ ಹಾಲಿನ ಪ್ರೋಟೀನ್ ಇದೆ ಸರ್. HF ಅಲ್ಲಿ ಕ್ವಾಲಿಟಿ ಕಮ್ಮಿ ಆದ್ರೂ ಕೂಡ ಡೈರಿಯಲ್ಲಿ ಈ ಗಿರ್ ಸಾಯಿವಾಲ್ ಹಾಲ್ ಮಿಕ್ಸ್ ಮಾಡ್ಕೊಂಡ್ ತಗೊಂಡ್ ಹೋಗೋದ್ರಿಂದ ನಮಗೆ ಯಾವುದೇ ಕ್ವಾಲಿಟಿ ಕಮ್ಮಿ ಐತಿ ಅದು ಐತಿ ಅನ್ನೋ ಒಂದು ಮಾಹಿತಿನ ತೊಂದರೆ ಬರಲ್ಲ ಸರ್. ಈಗೆಲ್ಲ ಈ ಹಾಲಿನಲ್ಲಿ ಸರಿಯಾದ ಪ್ರಮಾಣದಲ್ಲಿ ಫ್ಯಾಟ್ ಡಿಗ್ರಿ ಬರ್ಬೇಕಂತಂದ್ರೆ ಏನ್ ಮಾಡ್ಬೇಕಂತ ಹೇಳ್ತೀರ ಸರ್? ಆಹಾರದಲ್ಲಿ ಏಕದಳ ಧಾನ್ಯ, ದ್ವಿದಳ ಧಾನ್ಯ ಹಾಕ್ಬೇಕು ಸರ್. ಮೇನ್ ಫುಡ್ ಹತ್ತಿ ಕಾಳಿಂಡಿ, ಶೇಂಗಾ ಹಿಂಡಿ, ಪೇಣೆಯನ್ನ ಕಂಪಲ್ಸರಿ ಹಾಕ್ಲೇಬೇಕು ಸರ್. ಅದು ಒಂದು 3 ಲೀಟರ್ ಮೇಲೆ 1 ಕೆಜಿ ಅಂತೆ ಫುಡ್ ಕೊಟ್ರೆ ಮಾತ್ರ ಕ್ವಾಲಿಟಿ ಬಂದೇ ಬರುತ್ತೆ ಸರ್. ಅಂದ್ರೆ ನಾವು ಕ್ವಾಲಿಟಿ ಗುಣಮಟ್ಟದ ಹಾಲು ಬರಬೇಕಂತಂದ್ರೆ ಆಹಾರದಲ್ಲಿ ಬದಲಾವಣೆ ಮಾಡ್ಬೇಕಂತ ಹೇಳ್ತೀವಿ ಸರ್. ಮಾಡಿದ್ರೆ ಮಾತ್ರ ಬರುತ್ತೆ ಸರ್, ಮಾಡ್ಲಿಲ್ಲ ಅಂದ್ರೆ ಬರ. ಬರೇ ನೀವು ಭತ್ತ ಹುಲ್ಲು ಹಾಕಿದ್ರು ಬರಲ್ಲ, ಬರೇ ಶೇಂಗಾ ಕಡ್ಡಿ ಹಾಕಿದ್ರು ಬರಲ್ಲ, ಬರೇ ರಾಗಿ ಹುಲ್ಲು ಹಾಕಿದ್ರು ಬರಲ್ಲ. ಅದು ಹೆಂಗೆ ಅಂದ್ರೆ ದಿನ 4 ಐಟಮ್ ಆಯ್ತಂದ್ರೆ ಎಲ್ಲ ಮೇವು ಅದಕ್ಕೆ ಬಿದ್ರೆ ಮಾತ್ರ ಅದು ಕ್ವಾಲಿಟಿ ಮೇಂಟೈನ್ ಆಗುತ್ತೆ. ಈಗ ಪ್ರತಿನಿತ್ಯ ನೀವು ಯಾವ್ಯಾವ ರೀತಿಯಾದಂತ ಆಹಾರ ಕೊಡ್ತೀರ? ನಾವು ಸರ್ ಶೇಂಗಾ ಕಡ್ಡಿ ಹಾಕ್ತೀವಿ ಸರ್, ಮೆಕ್ಕೆಜೋಳ ಸೊಪ್ಪೆ ಹಾಕ್ತೀವಿ ಸರ್, ಬತ್ತುಲ್ ಇತ್ತು ಸರ್, ಹಸೆ ಮೇವು ರೇಷ್ಮೆ ಹಾಕ್ತದೆ ಸರ್, ನೆಪೇರ್ ಹಾಕಿಲ್ಲ. ರೇಷ್ಮೆ ಸೇರಿ 4 ಮೇವು ಹಾಕ್ತೀವಿ ಸರ್ ದಿನಕ್ಕೆ. ಬೆಳಗ್ಗೆ 5:30 ಫುಡ್ ಇರ್ತೀವಿ ಸರ್, ಶೇಂಗಾ ಹಿಂಡಿ, ಹತ್ತಿ ಕಾಳಿಂಡಿ ಮತ್ತು ಪೇಣೆ ಹಾಕ್ತೀವಿ ಸರ್. ಸಾಯಂಕಾಲ ಮತ್ತೆ 3:30 ಹತ್ತಿ ಕಾಳಿಂಡಿ, ಪೇಣೆ, ಶೇಂಗಾ ಹಿಂಡಿ ಹಾಕ್ತೀವಿ ಸರ್. ಅಂದ್ರೆ ಈ ಫುಡ್ ಅಂತಂದ್ರೆ ಯಾವ ಪ್ರಮಾಣದಲ್ಲಿ ಕೊಡ್ತೀರ? ಅಂದ್ರೆ ಇಂತಿಷ್ಟೇ ಅಂತ ಹೇಳಿ ನಿಗದಿ ಮಾಡ್ತೀರ? ಅದೇ ಸರ್, 3 ಲೀಟರ್ಗೆ 1 ಕೆಜಿ ಅನ್ನೋ ಪ್ರಮಾಣದಲ್ಲಿ. ಒಂದ್ ಸ್ವಲ್ಪ ಹೆಚ್ಚಾಗ್ಬೋದು, ತೂಕ ಮಾಡಿ ಹಾಕಲ್ಲ ಸರ್. ಒಂದ್ ಸ್ವಲ್ಪ ಹೆಚ್ಚು ಕಮ್ಮಿ ಆ ಪ್ರಮಾಣದಲ್ಲೇ ಕೊಡ್ತೀವಿ ಸರ್. ಮತ್ತೆ ಮೇಂಟೆನೆನ್ಸ್ಗೆ 1 ಕೆಜಿ ಅನ್ನ ಎಕ್ಸ್ಟ್ರಾ ಕೊಡ್ತೀವಿ ಸರ್. ಈಗ ಹಾಲು ಕೊಡದೇ ಇರತಕ್ಕಂಥ ಹಸುಗಳಿಗೆ ಯಾವ ರೀತಿ ಫುಡ್ ಕೊಡ್ತೀರ? 1 ಕೆಜಿ ಕೊಟ್ಟೆ ಕೊಡ್ತೀವಿ ಸರ್. ಗಬ್ಬ ಇರೋದ್ರಿಂದ 15-20 ದಿನ ಮಾತ್ರ ಕೈ ಬಿಡ್ತೀವಿ ಸರ್. ಯಾಕಂದ್ರೆ ಆಕಳ ಹಾಲು ಕರಿತಕ್ಕಂಥದ್ದು ಅದು ಕೆಚ್ಚಲು ಬತ್ತಕ್ಕೋಸ್ಕರ ಫುಡ್ ಹಿಡ್ದಂಗೆ ಬಿಟ್ರೆ ಮಾತ್ರ ಬತ್ತತ್ತೆ ಸರ್, ಇಲ್ಲ ಅಂದ್ರೆ ಬತ್ತಲ್ಲ. ಆ ಕಾರಣಕ್ಕೋಸ್ಕರ ಏನ್ ಮಾಡ್ತೀವಿ ಅಂದ್ರೆ 1 ತಿಂಗಳು 15-20 ದಿನ ಅದು ಕೆಚ್ಚಲು ಭತ್ತ ಪುಡ್ತಕ್ಕೆ ಕೈ ಬಿಡ್ತೀವಿ, ಮತ್ತೆ ಸ್ಟಾರ್ಟ್ ಮಾಡ್ತೀವಿ ಸರ್. ಸ್ಟಾರ್ಟ್ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ 8 ತಿಂಗಳಾಗೆ ಇಡಕ್ ಸ್ಟಾರ್ಟ್ ಮಾಡಿದ್ರೆ 9 ತಿಂಗಳು 9 ದಿನ ಒಳಗೆ ಇಯುತ್ತೆ. ಅವಾಗ ಮತ್ತೆ ಯಥಾ ಪ್ರಕಾರ ಫಸ್ಟ್ನೇ ಸೋಲ್ನಾಗ ಏನಿದೆ ಹಾಲು ಇಳುವರಿ ಇತ್ತು ಅದಕ್ಕಿನ್ನ 2-3 ಮೂರು ಲೀಟರ್ ಹಾಲು ಎಕ್ಸಸ್ ಬರುತ್ತೆ ಸರ್. ಈಗ ಹಸುಗಳಿಗೆ ಸಾಮಾನ್ಯವಾಗಿ ಹೆಚ್ಚು ಕಾಡುವಂತಹ ರೋಗಗಳು ಅಂತಂದ್ರೆ ಯಾವ ಅಂತ ಹೇಳ್ತೀರಾ ಸರ್? ಜ್ವರ ಬರುತ್ತೆ, ಮತ್ತೆ ಕೆಚ್ಚಲು ಬಾವೇ ಮೇನ್ ಸರ್. ಅದಕ್ಕೆ ಕೊಟ್ಟಿಗೆ ಎಷ್ಟು ಸ್ವಚ್ಛವಾಗಿ ಇಟ್ಕೊಂತೀವೋ ಅಷ್ಟು ಇದು. ಮತ್ತೆ ಕರ್ಕನಂತ ವ್ಯಕ್ತಿ ಒಬ್ಬನು ಇಲ್ಲ ಇಬ್ಬರು ಇರಬೇಕು. ಅಗಲೆಲ್ಲ ಚೇಂಜ್ ಆದ್ನೆ ಅಂದ್ರೆ, ಈಗ ನಾನು ಬೆಳಗ್ಗೆ 5 ಲೀಟರ್ ಕರಿತೈತಿ ಅನ್ನೋ ಲೆಕ್ಕದಾಗ ನಾನು 5 ಲೀಟರ್ ಕರಿತೀನಿ, ಸಾಯಂಕಾಲ ಇನ್ನೊಬ್ರು ಯಾರೋ ನಮ್ಮ ಅಣ್ಣರೋ ನಮ್ಮ ತಮ್ಮರೋ ಇನ್ನೊಬ್ರು ಯಾರೋ ಹೊರಗಡೆ ನಾನು ಯಾವ್ದೋ ಊರಿಗೆ ಹೋಗಿನ ಅಂತ ಬಂದೆ ಅಂದ್ರೆ, ಅವಾಗ ಅವ್ರು ಏನ್ ಮಾಡ್ತಾರ ಅಂದ್ರೆ ಕರೆಯೋದಾಗಲಿಲ್ಲ ಅಂತ 3 ಲೀಟರ್ ಕರೀತಾರೆ. ಅದು ಕೆಚ್ಚಲಲ್ಲಿ 2 ಲೀಟರ್ ಹಾಲು ಉಳಿತಂದ್ರೆ ಕೆಚ್ಚಲ್ ಬಾವು ಬರುತ್ತೆ. ಕೆಚ್ಚಲನ್ನು ಪ್ರತಿದಿನ ಕ್ಲೀನ್ ಆಗಿ ಅದರ ಇರ್ತಕ್ಕಂಥ ಹಾಲೆಲ್ಲ ಹಿಂಡಬೇಕು, ಮತ್ತು ಕೊಟ್ಟಿಗೆ ಸ್ವಚ್ಛವಾಗಿ ಇಟ್ಕೊಂಡು ಅಂದ್ರೆ ಕೆಚ್ಚಲ್ ಬಾವು ಯಾವ ಕಾರಣಕ್ಕೂ ಬರಲ್ಲ. ಅದನ್ನ ಯಾವಾಗ ತಪ್ಪುತ್ತೋ ಅವಾಗ ಕೆಚ್ಚಲ್ ಬಾವು ಮೇನ್, ಇದಕ್ಕೆ ಹೈನುಗಾರಿಕೆಗೆ ಮೇನ್ ಇದೇ ಇರೋದೇ ಕೆಚ್ಚಲ್ ಬಾವು ಅಂದೆ ಸರ್. ಈಗ ಹಾಲು ನೀವು ಅಲ್ಪ ಸ್ವಲ್ಪ ಕೆಚ್ಚಲಲ್ಲೇ ಬಿಟ್ಟಾಗ ಸಂಪೂರ್ಣ ಕರೆದೇ ಇದ್ದಾಗ ಅಂದ್ರೆ ಉಣಸಕ್ಕೆ ಕರುಗಳನ್ನ ಬಿಡಲ್ವಾ ಸರ್? ನಾವು ಬಿಡ್ತಾ ಇಲ್ಲ ಸರ್, ಹಂಗಿದ್ದಾಗ ಬಿಡ್ಬೋದು ಸರ್. ನಾವೇನ್ ಮಾಡ್ತಾ ಇದೀವಿ ಅಂದ್ರೆ, ಅವು ಹಿಡ್ಕೊಳೋದಾಗಲ್ಲ, ಮುಂದೆ ಅಗಲೆಲ್ಲ ಕಟ್ಟಬೇಕಂತಂದು ಈ ನಾವು ಏನ್ ಮಾಡ್ತಾ ಇದೀವಿ ಅಂದ್ರೆ, ಬಕೆಟ್ ಇಟ್ಟು ಕರೆಯೋದ್ರಿಂದ ಈ ಕರ ಬಿಟ್ಟೆ ಅಂದ್ರೆ ಕರ ಅತ್ತಗಿತ್ತ ಸರದಾಡಿನ ಅಂದ್ರೆ ಆಕಳನ ಅತ್ತಗಿತ್ತ ಸರದಾಡುತ್ತೆ. ಅವಾಗ ಬಕೆಟ್ ಇಟ್ಟು ಕರೆಯೋದ್ರಿಂದ ಬಕೆಟಿಗೆ ಕಾಲು ಟಚ್ ಅನ್ನೋರು ಹಾಲು ಚೆಲ್ಲುತ್ತೆ. ಆ ಕಾರಣದಿಂದ ನಾವೇನ್ ಮಾಡ್ತೇವೆ ಅಂದ್ರೆ ಕರ ಬಿಡಲ್ಲ, ಅದೇ ಹಾಲ್ನೇ ಅವ್ರ ತಾಯಿ ಹಾಲ್ನೇ ಬಾಟ್ಲಿಗೆ ಹಾಕಿ ಕುಡಿಸ್ತೀವಿ ಸರ್. ಯಾಕೆ ಕೆಚ್ಚಲಿಗೆ ಯಾಕೆ ಬಿಡಲ್ಲ ನೀವು ಹಾಲು ಕುಡಿಯಕ್ಕೆ ಕರುಗಳನ್ನ? ನಮಗೆ ಅದ್ರ ವೇರಿಯೇಷನ್ ಗೊತ್ತಾಗಲ್ಲ ಸರ್. ಅಂದ್ರೆ ಎಷ್ಟು ಕುಡಿತು ಎಷ್ಟು ನಾವು ಬಿಟ್ಟಿದ್ವಿ ಅನ್ನೋದು ಗೊತ್ತಾಗಲ್ಲ ನಮಗೆ. ಬಿಟ್ಟಿರೋದು ಗೊತ್ತಾಗಲ್ಲ, ಎಷ್ಟು ಹಾಲು ಅದ್ರ ಕೆಪಾಸಿಟಿ ಐತೆ ಅಂತಾನು ಗೊತ್ತಾಗಲ್ಲ. ನಾವು ಇವತ್ತು 3 ಲೀಟರ್ ಕರೆದ್ವಿ, ನಾಳೆ ಒಳ್ಳೆ ಮೇವ್ ಹಾಕಿ ಇಲ್ಲ ಎಕ್ಸಸ್ ಒಂದ್ ಸ್ವಲ್ಪ ಫುಡ್ ಇಟ್ಟಿನ ಅಂದ್ರೆ ಇನ್ನೊಂದ್ ಲೀಟರ್ ಹಾಲು ಹೆಚ್ಚಿಗೆ ಹಾಕ. ನಾವೇನ್ ಮಾಡ್ತೀವಿ ಅಂದ್ರೆ ನಿನ್ನೆ ಲೆಕ್ಕಕ್ಕೆ 3 ಲೀಟರ್ ಹಾಲು ಅಂತಂದು 3 ಲೀಟರ್ ಕರೆದು ಬರ್ತೀವಿ. ಹಾಲು ಎಕ್ಸಸ್ ಕುಡಿದ್ರು ಕೂಡ ಕರ ಸಣ್ಣ ಕರ ಇದ್ದಾಗ ಅಂದ್ರೆ ಎಕ್ಸಸ್ ಕುಡಿದ್ರು ಕೂಡ ಹುಚ್ಚಿಗೆನದು ಹೊಟ್ಟೆ ಜಾಡ್ಸೋದು ಅದಾಗತ್ತೆ. ಅವಾಗ ಇಲ್ಲಿ 1 ಲೀಟರ್ ಹಾಲಿಂದು ಎಕ್ಸಸ್ ವೇಸ್ಟ್ ಆಗಿದ್ದು ಒಂದು ಕರಕ್ ಮತ್ತೆ ಓಪಣೆ ಮಾಡಕ್ ಮತ್ತೆ 15-20 ಜನ ಮೆಡಿಸಿನ್ ಹಾಕಕ್ಕೂ ಅದನ್ನ ಮಾಡ್ಬೇಕು. ಅದರಿಂದ ನಾವೇ ಮಾಡ್ತೀವಿ ಅಂದ್ರೆ ಎಕ್ಸಸ್ ಮಾಡ್ಕೊಂತ ಹೋಗ್ಬೇಕಾ ಕರಕ್ ಹಾಲ್ನ ಕರ್ಕಂದಿರ್ತೀವ ವಾರ 15 ದಿನಕ್ಕೆ ಒಂದಟ್ಟು. ಇವತ್ತು 1 ಲೀಟರ್ ಕುಡಿಸಿದ್ನಿ ಅಂದ್ರೆ ಬರ್ತಾ ಬರ್ತಾ 3 ತಿಂಗಳು ಕುಡಿಸ್ತೀವಿ ನಾವು ಹಾಲು ಒಂದ್ ಕರಕ್ಕ. 3 ತಿಂಗಳ ಮೇಲೆ ಕರ ಒಟ್ಟ ಹಾಲು ಕುಡಿಸಲ್ಲ ಸರ್. 3 ತಿಂಗಳೊಳಗೆ ಏನ್ ಮಾಡ್ತೀವಿ ಅಂದ್ರೆ 1 ತಿಂಗಳು ಕುಡಿಸ್ತೀವಿ, ಒಂದು ಮತ್ತೆ 1 ತಿಂಗಳಾಗಿಂದ ಏನ್ ಮಾಡ್ತೀವಿ ಅಂದ್ರೆ 200-250 ಎಮ್ ಎಲ್ ಹೆಚ್ಚಿಗೆ ಮಾಡ್ತೀವಿ, ಮತ್ತೆ 15 ದಿನ ಆಗಿಂದ 2 ಲೀಟರ್ ಲೆಕ್ಕ ಕುಡಿಸ್ತೀವಿ. ಹಂಗ 3 ತಿಂಗಳು ಕುಡಿಸಿ ಆಮೇಲೆ ಕರ ಕುಡಿಸಲ್ಲ, ಯಾಕಂದ್ರೆ ಫುಡ್ ಇಡಕ್ ಸ್ಟಾರ್ಟ್ ಮಾಡ್ತೀವಿ. ಅವಾಗ ಫುಡ್ ತಿನ್ನಕ್ ಸ್ಟಾರ್ಟ್ ಮಾಡಿದ್ರೆ ಫುಡ್ಡಿನ ಮೇಲೆ ಅದು ಫುಡ್ ಮೇವಿನ ಮೇಲೆ ಜೀವನ ಮಾಡುತ್ತೆ. ಈ ಕಾಯಿಲೆಗಳು ಬಂದಾಗ ಹಸುಗಳಿಗೆ ಯಾವ ರೀತಿ ನೀವು ಚಿಕಿತ್ಸೆ ಕೊಡಿಸ್ತೀರ? ನಾವು ಕೆಚ್ಚಲ್ ಬಾವಿಗೆ ಇನ್ನೇನು ಆಯುರ್ವೇದಿಕ್ ಮಾಡ್ತೀವಿ ಸರ್, ಲವಳ ಸಾರ ಅರಿಶಿನ ಪುಡಿ ಹಚ್ಚುತ್ತೀವಿ, ಇಲ್ಲಾಂದ್ರೆ ಕೊಬ್ಬರಿ ಎಣ್ಣೆ ಇದನ್ನ ಕರ್ಪೂರ ಹಾಕ್ತಿವಿ, ಅದನ್ನ ಬಿಟ್ರೆ ಬೆಣ್ಣೆ ಅರಿಶಿನ ಪುಡಿ ಹಚ್ತೀವಿ ಸರ್. ಇದನ್ನ ಮಾಡ್ತೀವಿ. ಅದಕ್ಕೆ ಹೋಗ್ಲಿಲ್ಲ ಅಂದಾಗ ಡಾಕ್ಟರ್ ಕರೆದ್ರೆ ಡಾಕ್ಟರ್ ಕೊಟ್ಟಾಗ ಇಂಜೆಕ್ಷನ್ ಮಾಡಿಸ್ತೀವಿ ಸರ್. ಫಸ್ಟೇ ಇಂಜೆಕ್ಷನ್ ಮಾಡಿಸಲ್ಲ, ಇಂಜೆಕ್ಷನ್ ಮಾಡಿಸಿದ್ರೆ ಏನಾಗುತ್ತೆ ಅಂದ್ರೆ ಹಾಲು ಅಟ್ ಎ ಟೈಮ್ ಕಮ್ಮಿ ಆಗುತ್ತೆ ಸರ್. ಆ ಕಾರಣದಿಂದ ಫಸ್ಟ್ಗೆ ಇಂಜೆಕ್ಷನ್ ಯಾವ ಕಾರಣಕ್ಕೂ ಮಾಡಿಸೋದು. ಈಗೆಲ್ಲ ಪ್ರತಿ ವರ್ಷ ಈ ಒಂದು ಇಲಾಖೆಯಿಂದ ಈ ಒಂದು ಹಸುಗಳಿಗೆ ಕಾಯಿಲೆ ಬರಬಾರ್ದು ಅಂತೇಳಿ ಮುಂಜಾಗ್ರತೆ ಕ್ರಮವಾಗಿ ಲಸಿಕೆಗಳನ್ನ ಕೊಡ್ತಾ ಇದಾರೆ ಆಗ್ತಾ ಇದಾರೆ ಅಂದ್ರೆ ಆ ಟೈಮ್ನಲ್ಲಿ ನೀವು ನಿಮ್ಮ ಹಸುಗಳಿಗೆ ಲಸಿಕೆಗಳನ್ನ ಹಾಕ್ಸಲ್ವಾ? ನಾವು ಕಾಲುಬಾಯಿ ಒಂದು ಹಾಕಿಸ್ತೀವಿ ಸರ್, ಅದನ್ನ ಬಿಟ್ರೆ ನ್ಯಾದ ಹಾಕ್ಸಲ್ಲ ಸರ್. ಕರೆಯ ಹಸುಗಳಿಗೆ ಅವರು ಹಾಕಲ್ಲ ಸರ್, ಕರಿತಾ ಇದ್ರೆ. ನಮಗ ಏನಾಗುತ್ತೆ ಅಂದ್ರೆ ಕಂಟಿನ್ಯೂ 1.5-2 ತಿಂಗಳು ಗ್ಯಾಪ್ ಆಗುತ್ತೆ, ಅಷ್ಟು ಬಿಟ್ರೆ ಕಂಟಿನ್ಯೂ ವರ್ಷ ಪೂರ್ತಿ ಕರೆಯೋದ್ರಿಂದ ಅವರು ಸರ್ಕಾರ ಯಾವಾಗ ಘೋಷಣೆ ಮಾಡಿರುತ್ತೆ ಅವಾಗ ಹಾಲು ಕಮ್ಮಿ ಹಾಕತ್ತಂದ್ರೆ ಅವರೇ ಡಾಕ್ಟರ್ ಮಾಡಲ್ಲ ಸರ್, ಹಂಗಾಗಿ ನಾವು ಇಂಜೆಕ್ಷನ್ ಮಾಡಿಸೋದು ಕಮ್ಮಿ ಸರ್. ಈಗೆಲ್ಲ ಈಗ ನಿಮ್ದು ನೀರಾವರಿ ಇದೆ ಅಂತ ಹೇಳಿದ್ರೆ ಅಂದ್ರೆ ವರ್ಷದ ಎಲ್ಲಾ ಕಾಲದಲ್ಲೂ ಹಸಿಮೆ ಸಿಗಂಗ್ ನೀವು ಈ ಒಂದು ರಾಗಿ ಈ ತರ ನೇಪಿಯರ್ ಸೊಪ್ಪು ಇಂಥವೆಲ್ಲ ಹಾಕ್ಯಬೋದಲ್ಲ? ಅದೇ ಸರ್, ನೀರು ಈಗ 1 ಇಂಚು ಹೊಡಿತೆ, ಅದೇ ನಮ್ಮ ಮನೆಗೇನು ಇಳಿಸ್ತಾರಲ್ಲ ಈಗ ಸಿಟಿಗಳಲ್ಲಿ ಸಣ್ಣ ಮೋಟ್ರು, ಆ ಮೋಟ್ರ್ ಇಳಿಸಿರೋದ್ರಿಂದ ಅಷ್ಟೇ ನೀರಾಗುತ್ತೆ ಸರ್. ಅದರಿಂದ ನಾವೇ ಮಾಡಿದೀವಿ ಅಂದ್ರೆ 1-2 ಎಕರೆ ಲೆಕ್ಕಕ್ಕೆ ರೇಷ್ಮೆ ಹಾಕಿದ್ವಿ, ರೇಷ್ಮೆ ಇದೆ ಮೇವು ಈಗ ಹಸೆ ಮೇವು. ಈಗ ಪ್ರತಿನಿತ್ಯ ನೀವು ಎಷ್ಟು ಹಾಲು ಮಾರಾಟ ಮಾಡ್ತೀರಾ? ಈಗ 3-15 ಲೀಟರ್ ಆಗ್ತದೆ ಸರ್, ಬೆಳಗ್ಗೆ 15 ಲೀಟರ್ ಸಾಯಂಕಾಲ 15 ಲೀಟರ್ ಆಗ್ತದೆ ಸರ್. ಈಗ 3 ಹಸುಗಳು ಆಗಿರೋದ್ರಿಂದ ಅಂದ್ರೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಹಾಕಿದ್ರೆ ಇನ್ನೂ ಹೆಚ್ಚು ನಿಮ್ಗೆ ಆದಾಯ ಬರುತ್ತೆ? ಬರುತ್ತೆ ಸರ್. ಈಗೆಲ್ಲ ನಿಮಗೆ ತಿಂಗಳಿಗೆ ಕನಿಷ್ಠ ಅಂದ್ರೆ ನಿಮ್ಗೆ ಖರ್ಚು ತೆಗೆದ ಎಷ್ಟು ಲಾಭ ಆಗುತ್ತೆ ಈ ಒಂದು ಹೈನುಗಾರಿಕೆಯಲ್ಲಿ? ಈ 3-10,000 ರೂಪಾಯಿ ತಿಂಗಳ ಬರುತ್ತೆ ಸರ್. ಫುಡ್ ನಮ್ಮ ಮೇಂಟೆನೆನ್ಸ್ ಎಲ್ಲ ತೆಗೆದ್ರು ಕೂಡ 10,000 ಬರುತ್ತೆ. ಪ್ರೋತ್ಸಾಹನ ಬರೋದ್ರಿಂದ ಏನಾಗುತ್ತೆ ಸರ್ ಅಂದ್ರೆ, ಅದೇ ಫುಡ್ಗೆ ಹೋಗೋದ್ರಿಂದ ಹಾಲಿನ ಪೇಮೆಂಟ್ ಏನು 24 ರೂಪಾಯಿ ಏನ್ ಬರುತ್ತೆ ಅದು ಫುಲ್ ಅಮೌಂಟ್ ನಮಗೆ ಲಾಭ ಆಗಿ ಸಿಗ್ತಾ ಇದೆ. ಈ ಸರ್ಕಾರ 5 ರೂಪಾಯಿ ಕೊಟ್ಟಿರೋದ್ರಿಂದ ನಾವೆಷ್ಟು ಎಕ್ಸಸ್ ಹಾಲು ಹಾಕ್ತಿವೋ ಅದರಿಂದನೇ 800 ಲೀಟರ್ ಹಾಲು ಹಾಕಿದ್ನಿ ಅಂದ್ರೆ ಎಂಟೈನಲ್ವತ್ನಾಲ್ಕು ಸಾವಿರ ರೂಪಾಯಿ, ನಾವು ನಾಲ್ಕರಿಂದ ಐದು ಸಾವಿರ ರೂಪಾಯಿ ಫುಡ್ ಹಾಕಿದ್ವಿ ಅಂದ್ರೆ ಸಾಕು ಒಂದು ತಿಂಗಳಿಗೆ, ಅಷ್ಟು ಮೇಂಟೈನ್ ಮಾಡ್ಬೋದು ಸರ್. ಉಳಿದದ್ದು ಇದೇನು ಕೆ ಎಮ್ ಎಫ್ ನಿಂದ ದುಡ್ಡು ಬರುತ್ತೆ, ಆ ದುಡ್ಡು ಫುಲ್ ಲಾಭ ಆಗೇ ಉಳಿಯುತ್ತೆ ಸರ್. ಒಟ್ಟಾರೆ ಕೃಷಿಗೆ ಪೂರಕವಾಗಿ ಉಪಕಸವಾಗಿ ಹೈನುಗಾರಿಕೆ ಮಾಡೋದ್ರಿಂದ ಸಾಕಷ್ಟು ನಮ್ಮ ಕೃಷಿಕನಿಗೆ ಲಾಭದಾಯಕ ಆಗುತ್ತೆ ಅಂತ ಹೇಳಿ 100% ಆಗುತ್ತೆ ಅಂತ ಹೇಳ್ತೇನೆ ಸರ್. ಒಳ್ಳೇದು ಶಿವಲಿಂಗಪ್ಪ ಅವರೇ, ಇಲ್ಲೇ ತನಕ ಈ ಒಂದು ಉಪಕಸವಾಗಿ ಹೈನುಗಾರಿಕೆಯನ್ನ ಲಾಭದಾಯಕವಾಗಿ ಯಾವ ರೀತಿ ಮಾಡ್ಕೊಂಡು ಹೋಗ್ತಾ ಇದ್ರ, ಈ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳನ್ನ ಇವತ್ತು ನಮ್ಮ ಕೃಷಿಕರೊಂದಿಗೆ ಹಂಚಿಕೊಂಡಿದ್ದೀರಾ, ತಮಗೆ ಧನ್ಯವಾದಗಳು, ನಮಸ್ಕಾರ. ನಮಸ್ಕಾರ. ಹೈನುಗಾರಿಕೆಯಲ್ಲಿನ ಅನುಭವಗಳು ಈ ಕುರಿತು ಇದುವರೆಗೂ ಜಗಳೂರು ತಾಲೂಕು ಸೊಕ್ಕೆ ಗ್ರಾಮದ ಕೃಷಿಕ ಎಂಬಿ ಶಿವಲಿಂಗಪ್ಪ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಿಸಿದವರು ಯುಎಂ ಮರುಳಸಿದ್ದೇಶ್. ರೈತ ಬಾಂಧವರೇ, ಕಿಸಾನ್ ವಾಣಿ ಕೃಷಿರಂಗ ಕಾರ್ಯಕ್ರಮದಲ್ಲಿ ಈಗ ಒಂದು ಜನಪದ ಗೀತೆಯನ್ನು ಕೇಳಿ ಬರೋಣ. ಗರ್ಭ ಶ್ರೀ ಗಣನಾಥ